ಉಂಟು. ಹೇಗೆ ಅಂದ್ರೆ, ನೀರು ಬೆಳಿಗ್ಗೆ ಹಾಕಿದ್ರೆ ಅದು ಹೆಚ್ಚು ಆವಿಯ ಆಗದ ಹಾಗೆ ತಡಿಬೇಕು. ತಡಿಯುವುದಕ್ಕೆ ಏನು ಮಾಡಬೇಕು, ಬುಡಕ್ಕೆ ಒಂದಷ್ಟು ಮಲ್ಚಿಂಗ್ ಮಾಡಬೇಕು. ಮಲ್ಚಿಂಗ್ ಅಂದ್ರೆ ಏನು ಅಂದ್ರೆ ಮುಚ್ಚಿಗೆ. ಅಲ್ಲ, ಈಗ ನೀವು ಬುಡಕ್ಕೆ ಮುಚ್ಚಿಗೆ ಮಾಡಬೇಕು ಹೇಳ್ತೀರಿ, ಅವರು ಹೇಳಿದ ಅದರ ತುದಿ ಬಾಡಿ ಹೋಗ್ತದೆ ಅಂತ ಗಿಡ. ಅಂದ್ರೆ ಹಾಕಿದ ನೀರು ಆವಿಯಾಗುವುದನ್ನು ಸ್ವಲ್ಪ ಕಡಿಮೆ ಮಾಡಬಹುದು ಅಂತ. ಮುಚ್ಚಿಗೆ ಹಾಕೊಟ್ರೆ ಹುಲ್ಲು, ಒಣಗಿದ ಹುಲ್ಲನ್ನು ಕೂಡ ಮುಚ್ಚಿಗೆ ಮಾಡಬಹುದು. ಸೊಪ್ಪು ದರಗು ಅಂತ ಹೇಳ್ತೀವಲ್ಲ, ಅದನ್ನು ಕೂಡ ಮುಚ್ಚಿಗೆ ಮಾಡಬಹುದು. ಯಾವುದು ಸಿಗ್ಲಿಲ್ಲ ಅಂದ್ರೆ ಒಂದು ಹಳೆಯ ಒಂದು ನ್ಯೂಸ್ ಪೇಪರ್ ಅನ್ನು ಕೂಡ ಇಟ್ಟು ಎರಡು ಕಲ್ಲು ಇಟ್ಟರು ಸಾಕು. ಒಳಗಿರುವ ತೇವಾಂಶ ಉಳ್ಕೊಳ್ತದೆ, ಹೆಚ್ಚು ಆವಿ ಆಗುವುದಿಲ್ಲ, ಹಾಗಾಗಿ ಗಿಡ ಲವಲವಿಕೆಯಿಂದ ಇರ್ತದೆ ಅಂತ. ಓ ಅಂತ ಹೇಳಿದ್ರೆ ಈಗ ನೀರು ಆವಿ ಆಗ್ತದೆ ಬೇಗ ಅಂತ. ಯಾಕೆಂದ್ರೆ ದಿವಸದಿಂದ ದಿವಸಕ್ಕೆ ಉಷ್ಣತೆ ಜಾಸ್ತಿ ಆಗ್ತಾ ಹೋಗ್ತದೆ, ಬಿಸಿಲು ತುಂಬಾ ಖಾರ ಇರ್ತದೆ, ಸಹಜವಾಗಿ ನೀರು ಆವಿ ಆಗುವಂತದ್ದು ಈಗ. ಹೌದು ಹೌದು, ಅದಕ್ಕೆ ನಮ್ಮ ಹಾಗೆ ಗಿಡಕ್ಕೂ ಕೂಡ ಬಿಸಿಲು ಅಂತ ಗೊತ್ತಾಗ್ತದೆ. ಹಾಗೆ ಸೆಕೆ ಸೆಕೆ ಮನುಷ್ಯರು ಕೂಡ ಬೇಸಿಗೆಯಲ್ಲಿ ಹೆಚ್ಚು ಹೆಚ್ಚು ನೀರು ಕುಡಿಬೇಕು ಅಂತ ಹೇಳುದು, ಅದಕ್ಕೆ ಇಲ್ಲದಿದ್ರೆ ತಲೆಯು ಕೂಡ ಬಾಡ್ತದೆ ಅಂತ. ಬಾಡ್ತದೆ ಬಾಗ್ತದೆ ಗಿಡದ ಹಾಗೆ, ಅದು ಸರಿ. ಈಗ ವಿಷಯ ಅದಲ್ಲ, ಏನಂತ ಹೇಳಿದ್ರೆ ಮಕ್ಕಳಿಗೆ ಪರೀಕ್ಷೆ ಬಂತೀಗ. ಹೌದು, ಪರೀಕ್ಷೆ ಬರುವಾಗ ಈ ಕಡೆಗೆ ಈ ಸೆಕೆ, ಆ ಕಡೆಗೆ ಕೆಲವು ಸಲ ಕರೆಂಟ್ ಹೋಗುದು, ಈ ಕಡೆ ಮಕ್ಕಳಿಗೆ ಓದ್ಲಿಕ್ಕೆ ರಾತ್ರಿ ಕೂತ್ಕೊಳ್ಬೇಕು ಅಂತ ಹೇಳಿ ಅವರಿಗೆ ತೋರ್ಲಿಕ್ಕೆ ಉಂಟು. ಈ ಎಲ್ಲದರ ಮಧ್ಯೆ ನಮಗೆ ಎಂತ ಮಾಡುದು ಅಂತ ಗೊತ್ತಾಗುದಿಲ್ಲ ಈಗ. ಯಾಕಂತ ಹೇಳಿದ್ರೆ ಎರಡು ವರ್ಷ ಪರೀಕ್ಷೆ ಈ ಕೊರೋನಾದಿಂದ ಸ್ವಲ್ಪ ಅದರ ವೇಗ ಕಮ್ಮಿ ಇತ್ತು, ಅಂದ್ರೆ ಈಗ ಮತ್ತೆ ಮೊದಲಿಂದದೇ ವೇಗಕ್ಕೆ ಬಂದಿದೆ ಪರೀಕ್ಷೆ. ಈಗ ಸುರೇಶ್ ಅಣ್ಣ ಹೇಳುವ ಹಾಗೆ ಮಕ್ಕಳಿಗಿಂತ ಹೆಚ್ಚು ತಲೆ ಬಿಸಿ ಈಗ ಹೆತ್ತವರಿಗೆ. ಅಂದ್ರೆ ಹೇಗೆ ಮಕ್ಕಳನ್ನು ಓದಿಸುದು, ಓದ್ತಾರಾ ಇಲ್ವಾ, ಅದರೆಡೆಯಲ್ಲಿ ಒಂದು ಮೊಬೈಲು, ಈ ಕೂತು ಓದುದು ಅಂತ ಹೇಳುದೇ ಮಕ್ಕಳಿಗೆ ಕಷ್ಟ ಆದ ಟೈಮ್ ಇದು. ಅಂದ್ರೆ ಕಳೆದ ಎರಡು ವರ್ಷಗಳಲ್ಲಿ ಸಾಂಪ್ರದಾಯಿಕವಾಗಿ ಕ್ಲಾಸ್ ರೂಮ್ಗಳಲ್ಲಿ ಏನು ಪಾಠ ಪಠ್ಯ ಕ್ರಮಗಳು ನಡೀತಾ ಇತ್ತು ಅದು ನಡೀತಾ ಇಲ್ಲ. ಅದರ ಬದಲಿಗೆ ಆನ್ಲೈನ್ ನಲ್ಲಿ ಒಂದಷ್ಟು ಕ್ಲಾಸ್ಗಳು ಅಥವಾ ಮೊಬೈಲ್ ನಲ್ಲಿ ಒಂದಷ್ಟು ಪಾಠಗಳನ್ನ ಕಲಿಸ್ತಾ ಇದ್ರು, ಅದನ್ನ ನೋಡಿಕೊಂಡು ಕಲಿಬೇಕು ಅಂತ. ಇತ್ತೀಚೆಗೆ ಅಂದ್ರೆ ಕಳೆದ ಬಜೆಟ್ ನಲ್ಲಿ ಏನು ಹೇಳಿದ್ರು ಅಂದ್ರೆ ಡಿಜಿಟಲ್ ಯೂನಿವರ್ಸಿಟಿಯನ್ನ ಪ್ರಾರಂಭ ಮಾಡ್ತಾರೆ ಅಂತ, ಡಿಜಿಟಲ್ ಕಾಲೇಜುಗಳನ್ನು. ಅದನ್ನ ಒಂದು ಪತ್ರಿಕೆಯಲ್ಲಿ ಒಂದು ಪೇಪರ್ ನಲ್ಲಿ ನೋಡ್ತಾ ಇದ್ದೆ ನಾನು. ನಮ್ಮ ದೇಶದಲ್ಲಿ ಈಗ ಒಂದು ಲೆಕ್ಕಾಚಾರ ಮಾಡಿದ್ರೆ ಸುಮಾರು 60,000+ ಕಾಲೇಜುಗಳಿವೆ ಅಂತೆ. ಈಗಿರುವ ಜನಸಂಖ್ಯೆಗೆ ಅಂದ್ರೆ ವಿದ್ಯಾರ್ಥಿಗಳಿಗೆ 60,000 ಅಲ್ಲ, ಅದು 1.5 ಲಕ್ಷ ಆದರೂ ಕೂಡ ಬೇಕು, ಇನ್ನೂ ಬೇಕು. ಆದ್ರೆ ಇವೆಲ್ಲರೂ ಕೂಡ ಈಗ ಪ್ರತಿಯೊಂದು ಹಳ್ಳಿ ಹಳ್ಳಿಯಿಂದ ಹತ್ತಿರದ ಒಂದು ಪೇಟೆಗೋ ಅಥವಾ ಒಂದು ಪಟ್ಟಣಕ್ಕೋ ಹೋಗಿ ಕಲೀಲಿಕ್ಕೆ ಆಗುದಿಲ್ಲ. ಮನೆಯಲ್ಲಿ ಒಂದಷ್ಟು ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಮನೆಯಲ್ಲಿ ಕಲಿಯುವಂತಹ ಒಂದು ವ್ಯವಸ್ಥೆ ಮಾಡಬಹುದು ಅಂತ. ಹಾಗಾಗಿ ಇಂತಹ ಡಿಜಿಟಲ್ ಯೂನಿವರ್ಸಿಟಿ ಬಂದ್ರೆ ಒಂದಷ್ಟು ವಿದ್ಯಾರ್ಥಿಗಳು ಇನ್ನಷ್ಟು ಡಿಗ್ರಿಯನ್ನು ಪಡೆಯುವುದಕ್ಕೆ, ಸ್ವ ಉದ್ಯೋಗವನ್ನು ಪಡೆಯುವುದಕ್ಕೂ ಕೂಡ ಅವಕಾಶ ಆಗ್ತದೆ ಅಂತ. ಅಂದ್ರೆ ಅದು ಕಲಿಯುವುದಕ್ಕೆ ಮಾತ್ರ ಅಲ್ಲ, ಉದ್ಯೋಗದ. ಹೌದು, ಅದೊಂದು ಬೇರೆ ಬೇರೆ ಸ್ವರೂಪದಲ್ಲಿ ಇರ್ತದೆ ಈ ಡಿಜಿಟಲ್ ಯೂನಿವರ್ಸಿಟಿ ಅನ್ನುವಂತಹದ್ದು. ಬರೀ ಪಠ್ಯಕ್ರಮ ಬ್ಲಾಕ್ ಬೋರ್ಡ್ ನಲ್ಲಿ ಬರೆಯುವಂತಹದ್ದಲ್ಲ, ಲೈಬ್ರರಿ. ಹೌದು, ಡಿಜಿಟಲ್ ಲೈಬ್ರರಿ ಅನ್ನೆಲ್ಲ ಉಪಯೋಗಿಸಿಕೊಂಡು ಅದರಲ್ಲಿ ಕೂಡ ಪ್ರಾಕ್ಟಿಕಲ್ ಕೂಡ ಇರ್ತದಂತೆ. ಆದ್ರೆ ಇನ್ನೊಂದು ಸಮಸ್ಯೆ ಮಕ್ಕಳದ್ದು, ಈ ಮಕ್ಕಳಿಗೆ ಬರೆಯುವ ಅಭ್ಯಾಸ ತಪ್ಪಿ ಹೋಗಿದೆ ಶಾಮಣ್ಣ. ಈಗ ಬರಿಬೇಕು ಅಂತ ಹೇಳಿದ್ರೆ ಹಿಂದೇಟು ಹಾಕ್ತಾರೆ, ಪರೀಕ್ಷೆಗೆ ಆ ನಿಗದಿತ ಸಮಯದಲ್ಲಿ ಬರೆದು ಮುಗಿಯುವುದಿಲ್ಲ, ಯಾಕೆಂದ್ರೆ ಬರೆದು ಕೈ ಅಭ್ಯಾಸ ಇಲ್ಲ. ಹೌದು, ಇದೊಂದು ತುಂಬಾ ಮಕ್ಕಳಿಗೆ ಕಷ್ಟ ಆಗಿದೆ ಈಗ. ಹೌದು, ಅದರ ಜೊತೆಗೆ ಈಗ 2 ವರ್ಷ ಮೊಬೈಲ್ ಕೊಟ್ಟದ್ದುಂಟಲ್ಲ, ಈಗ ಅದನ್ನ ಕೆಳಗಿಡ್ಲಿಕ್ಕೆ ಆಗದ ಪರಿಸ್ಥಿತಿ ಉಂಟೀಗ. ಮೊಬೈಲು, ಆಟ ಮತ್ತೆ ಪಾಠ ಮತ್ತೆ ಅದರಲ್ಲಿ ಮತ್ತೆ ಇನ್ನೇನೇನೋ ಇಡೀ ಪ್ರಪಂಚ ಅದರಲ್ಲಿ ಸಿಗ್ತಾ ಇತ್ತು. ಮೊಬೈಲೇ ಕೊಡಿ ಅಂತ ಹೇಳಿ ಹೇಳಿದ್ವಿ ನಾವು, ಯಾಕಂತ ಹೇಳಿದ್ರೆ ಬೇರೆ ಪಾಠ ಇಲ್ಲ ಅಂತೇಳಿ. ಮೊಬೈಲ್ ಬೇಡ ಬೇಡ ಹೇಳಿದವರೆಲ್ಲ ಮೊಬೈಲ್ ಕೊಟ್ರು. ಈಗ ಕೊಟ್ಟ ಮೊಬೈಲ್ ಅನ್ನ ಕೆಳಗಿಡ್ಲಿಕ್ಕೆ ಮಕ್ಕಳಿಗೂ ರೆಡಿ ಇಲ್ಲ ಈಗ. ಹೌದು, ಅದು ಒಂದು ಭಾರೀ ಒಂದು ಸಮಸ್ಯೆಯ ಒಂದು ಕತೆ ಆಗಿದೆ ಈಗ. ಅದಕ್ಕೆ ಬಲ್ಲವರು ಏನ್ ಹೇಳ್ತಾರೆ ಗೊತ್ತಾ, ಕತ್ತಿಯಲ್ಲಿ 2 ಅಲಗು ಇರುತ್ತದೆ ಅಂತ. ಕತ್ತಿಯನ್ನ ಒಳ್ಳೆಯದಕ್ಕೂ ಉಪಯೋಗಿಸ್ಬೋದು, ಕೆಟ್ಟದಕ್ಕೂ ಉಪಯೋಗಿಸ್ಬೋದು. ಹಾಗೆ ಬೆಂಕಿಯು ಕೂಡ, ಬೆಂಕಿ ಸುಡುವ ಗುಣ ಇರ್ತದೆ. ಬೆಂಕಿಯನ್ನ ನಾವು ಸರಿಯಾಗಿ ಉಪಯೋಗಿಸಿದ್ರೆ ಅದನ್ನು ಒಲೆಯಾಗಿ ಉಪಯೋಗಿಸ್ಬೋದು, ಆಹಾರ ಪದಾರ್ಥವನ್ನು ಬೇಯಿಸ್ಬೋದು, ಊಟ ಮಾಡಬಹುದು. ಹಾಗೆ ಈ ಮೊಬೈಲ್ ಎನ್ನುವಂಥದ್ದನ್ನು ಒಳ್ಳೆಯದಕ್ಕೂ ಉಪಯೋಗಿಸ್ಬೋದು, ಕೆಟ್ಟದಕ್ಕೂ ಕೂಡ ಬಳಕೆ ಆಗುವುದಿದೆ. ಆ ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನು ನಾವು ತಗೋಬೇಕು ಅಂತ. ಅದು ಒಂದು ವಿಷಯ. ಇನ್ನೊಂದು ವಿಷಯ, ಶಾಲೆ ಮಾಸ್ಟ್ರಿಗೆ ಆಗುವಂತ ಉಪದ್ರವ. ಈಗ ಉಪದ್ರವ ಅಂದ್ರೆ ಮಕ್ಕಳೇ ಮೊಬೈಲ್ ತನ್ನಿ, ಮೊಬೈಲ್ ಅಲ್ಲಿ ಪಾಠ ಕೇಳಿ ಅಂತ ಹೇಳಿದ್ರು. ಈಗ ಮಕ್ಕಳೇ ಮೊಬೈಲ್ ಬೇಡ, ನನ್ನ ಪಾಠ ಕೇಳಿ ಹೇಳಿದ್ರೆ ಅದು ಒಪ್ಪುದಿಲ್ಲ ಮಕ್ಕಳು. ಮಕ್ಕಳಲ್ಲಿಯೂ ಕೂಡ ಒಂದು ಮನಸ್ಥಿತಿ ಬದಲಾವಣೆ ಆಗಬೇಕು ಅನ್ನುವಂಥದ್ದು. ಅದೀಗ ಪರೀಕ್ಷೆಯ ಬಿಸಿಯ ಜೊತೆಗೆ ಈ ಬಿಸಿಯು ಸೇರಿ ಈಗ ಒಂದು ತರ ಬಿಸಿ ಆಗ್ತಾ ಉಂಟು ಎಲ್ಲ. ಬಿಸಿ ಏರಿದ ಹಾಗೆ ಒಂದಷ್ಟು ನೀರು ಕುಡಿಯುವಂತ ಜನರು ಸಹಜವಾಗಿ ಕೇಳ್ತಾರೆ. ಮತ್ತೆ ರತ್ನಕ್ಕ, ನಾಡಿದೇನು ವಿಶ್ವ ಜಲ ದಿನ ಅಂತ ಏನೋ ಬರ್ತಾ ಇದೆ. ಹೌದಂತೆ, ಈಗ ವಿಶ್ವ ಜಲ ದಿನ ಅಂತ ಆಚರಣೆ ಮಾಡುವುದೇನೋ ಹೌದು 22ನೇ ತಾರೀಕು. ಹೌದು 22ಕ್ಕೆ. ಈಗ ನಾವು ಏನು ಮಾಡಬಹುದು ಪ್ರತಿಯೊಬ್ಬರು ಕೂಡ ಅನ್ನೋದು ಎಲ್ಲರೂ ಕೂಡ ಯೋಚನೆ ಮಾಡಬೇಕಾದ ಒಂದು ವಿಚಾರ. ನಾನು ಏನು ಮಾಡಬಲ್ಲೆ ಎನ್ನುವುದನ್ನು ಯೋಚನೆ ಮಾಡೋದು. ಈಗ ನೀರು ಇಲ್ಲ ಅನ್ನೋದು ಬೇಸಿಗೆ ಬರುವಾಗ ನಮಗೆ ಗೊತ್ತಾಗ್ತದೆ. ಅಂದ್ರೆ ನೀರಿನ ಬಳಕೆ ಹೇಗೆ, ಅದರ ಸದ್ಬಳಕೆ ಹೇಗೆ. ನೀರು ಪೋಲು ಮಾಡಬಾರದು, ಮನೆಯಿಂದ ಹಿಡಿದು ಯಾವುದೇ ಕಾರ್ಪೊರೇಷನ್ ನೀರು ಇರಬಹುದು ಅಥವಾ ಸಾರ್ವಜನಿಕ ಬಾವಿ ಇರಬಹುದು, ಯಾವುದೇ ಇರಲಿ, ಹೇಗೆ ಅದನ್ನ ಬಳಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡಬೇಕು ಅಲ್ವಾ ಶಮಣ್ಣ? ಹೌದು, ಮೊದ್ಲೆಲ್ಲ ಮದುವೆಗಳಲ್ಲೆಲ್ಲ ಗ್ಲಾಸ್ ಅನ್ನ ಇಟ್ಟು ನೀರನ್ನು ಹಾಕಿಕೊಂಡು ಹೋಗ್ತಾ ಇದ್ರು. ಹೌದು, ಇವಾಗೆಲ್ಲ ಒಂದೊಂದು ಬಾಟ್ಲು ಕೊಟ್ಬಿಡ್ತಾರೆ, 1 ಲೀಟರ್ 1 ಲೀಟರ್ ಬಾಟ್ಲುಗಳು. ಅದರಲ್ಲಿ ಕಾಲು ಭಾಗವು ಅರ್ಧ ಭಾಗವು ಸ್ವಲ್ಪ ಉಪಯೋಗ ಆಗ್ತದೆ, ಉಳಿದ ಭಾಗ ಹಾಗೆ ಪ್ಲಾಸ್ಟಿಕ್ನ ಜೊತೆಗೆ ನೀರು ಕೂಡ ಚೆಲ್ತಾರೆ. ಹೌದು, ಅದರಲ್ಲಿ ಮತ್ತೊಂದು, ಈ ಬಾಟ್ಲಿಯಲ್ಲಿ 1 ಲೀಟರ್ ನೀರು ಮಾಡಲಿಕ್ಕೆ ಅದಕ್ಕೆ 4 ಲೀಟರ್ 4-6 ಲೀಟರ್ ನೀರು ಬೇಕು, ಖರ್ಚಾಗ್ತದೆ. ಅಂದ್ರೆ ನೀವು 1/2 ಲೀಟರ್ ಕೊಟ್ಟರೆ 2 ಲೀಟರ್ ಹೋದಾಗೆ. ಹೌದು, ಅದು ಒಂದು ವಿಷಯ. ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ, ಈ ಮೊನ್ನೆ ನಾನು ರೇಡಿಯೋದಲ್ಲಿ ಕೇಳಿದೆಪ್ಪ, ಈ ನೀರನ್ನು ಉಳಿಸುವ ಒಂದು ವ್ಯವಸ್ಥೆಯನ್ನು ನಾವು ನಮ್ಮಷ್ಟಕ್ಕೆ ಮಾಡ್ಕೋಬೇಕು ಅಂತೇಳಿ. ಹೇಗಂತ ಹೇಳಿದರೆ, ಅವರು ಈ ಪರಿಸರ ಇಲಾಖೆಯವರು ಒಂದು ಕೆಲವು ದೊಡ್ಡ ದೊಡ್ಡ ಮಹಾನಗರಗಳಲ್ಲಿ ಒಂದು ಪ್ರಾಜೆಕ್ಟ್ ಮಾಡಿದಾರಂತೆ. ಅದು ಬೇರೆ ಬೇರೆ ಕಡೆಯೂ ಉಂಟು, ಆದರೂ ಈ ಮಳೆ ನೀರನ್ನೇ ಸಂಗ್ರಹ ಮಾಡಿ ಅದನ್ನು ಕುಡಿಯುವವರೆಗೂ ಕೂಡ ನಾವು ಉಪಯೋಗಿಸಿದರೆ, ಮಳೆ ನೀರು ಅಂದರೆ ಶುದ್ಧ ಅಂತ ಲೆಕ್ಕ, ಅದನ್ನು ಸಂಗ್ರಹ ಮಾಡಿ ಕುಡಿಯುವವರೆಗೆ ಉಪಯೋಗಿಸಿದರೆ, ಒಳ್ಳೆ ಶುದ್ಧೀಕರಣ ಮಾಡಿ ಅದು ಈಗಿನ ನೀರಿನ ಬಳಕೆಯನ್ನು 1/4 ಭಾಗ ಇಳಿಸಬಹುದು ಅಂತ ಅವರು ಹೇಳ್ತಾ ಇದ್ರು. ಸುರೇಶ್ ಅಣ್ಣ ಹೀಗೆ ಹೇಳುವಾಗ ನನಗೆ ಯೋಚನೆ ಆಯಿತು, ನಮ್ಮ ದೇಶದಲ್ಲಿ ರಾಜಸ್ಥಾನ ಎನ್ನುವಂಥದ್ದು ಹೆಚ್ಚು ಮರುಭೂಮಿ ಇರುವಂತಹ ಪ್ರದೇಶ, ಕಡಿಮೆ ಮಳೆ ಬೀಳುವಂತಹ ಒಂದು ಪ್ರದೇಶ. ಇಲ್ಲಿ ಟಾಂಕ ಅಂತ ಇದೆಯಂತೆ, ನಾವು ಟ್ಯಾಂಕಿ ಅಂತ ಹೇಳಬಹುದು, ಅದು ಟಾಂಕ ಎನ್ನುವಂಥದ್ದು ಅಂಡರ್ಗ್ರೌಂಡ್, ನೆಲದ ಮಟ್ಟದಿಂದ ಕೆಳಗೆ ಇರುವಂತಹ. ಇಲ್ಲಿ ಬೀಳುವಂತಹ ಕನಿಷ್ಠ ಮಳೆ ಇರ್ತದಲ್ಲ, 1-10 ಸೆಂಟಿಮೀಟರ್, 20 ಸೆಂಟಿಮೀಟರ್, 40-50 ಸೆಂಟಿಮೀಟರ್ ಒಳಗಡೆ ವರ್ಷಕ್ಕೆ, ಆ ಮಳೆ ನೀರನ್ನೇ ಇಂಗಿಸಿ ಅಥವಾ ಈ ಟ್ಯಾಂಕಿನ ಒಳಗಡೆ ತುಂಬಿಸಿ ಫಿಲ್ಟರ್ ಮಾಡಿ ತುಂಬಿಸುವಂತಹದ್ದು, ಅದನ್ನ ಮುಂದಿನ ಬೇಸಿಗೆಯಲ್ಲಿ 1-5 ತಿಂಗಳು ಕೂಡ ಕುಡಿಯುವುದಕ್ಕೆ ಅವರು ಉಪಯೋಗಿಸ್ತಾರೆ ಅಂತ. ಶುದ್ಧವಾದಂತಹ ನೀರು, ಯಾವುದೇ ಕಲಬೆರಕೆ ಇರುವುದಿಲ್ಲ. ಆದ್ರೆ ನಮ್ಮ ಕಡೆ ಕೂಡ ಅದೇನೋ ಸಂಪು ಅಂತ ಉಪಯೋಗ ಮಾಡ್ತಾರಂತೆ. ಹೌದು, ಸಂಪಂತ ಮಾಡುವಂತದ್ದು, ಅದಕ್ಕೆ ತುಂಬಾ ಸ್ವಲ್ಪ ಖರ್ಚು ಜಾಸ್ತಿ ಇರುತ್ತೆ. ಅಂಗಳದಲ್ಲಿ ಒಂದು ಹೊಂಡ ತೆಗೆದು ಮಾಡಬಹುದು. ಹೌದು, ಪೇಟೆಯಲ್ಲೆಲ್ಲ ಮಾಡ್ತಾರೆ. ಬಹುಶಃ ನಮ್ಮ ಹೆಚ್ಚು ಜಾಗ ಇರುವಂತವರಿಗೆ ಮಣ್ಣಿನ ಒಳಗಡೆ ನೀರನ್ನು ಇಂಗಿಸುವಂತದ್ದು ಹೆಚ್ಚು ಸುಲಭ ಅಂತ. ಮತ್ತೆ ಅದು ಒಂದು ರೀತಿಯಲ್ಲಿ ಈ ಕಸವೋ ಅದು ಇದ್ರೆ ಅದು ಅಲ್ಲೇ ಅದು ಮೇಲೆ ನಿಂತು ಶುದ್ಧವಾದ ನೀರು ಒಳಗೆ ಇಂಗಿ ಹೋಗ್ತದೆ ಅನ್ನುವಂಥ. ಅಂತೂ ಈ ವಿಶ್ವ ಜಲ ದಿನದ ಒಂದು ಮುಖ್ಯ ಸಂದೇಶ ಏನು ಅಂತಂದ್ರೆ, ಇರುವಂತಹ ಸಿಹಿ ನೀರನ್ನ ಮಿತವಾಗಿ ಬಳಕೆ ಮಾಡಬೇಕು, ಪೋಲು ಮಾಡಬಾರದು. ಜೊತೆಗೆ ಈ ತ್ಯಾಜ್ಯ ನೀರು ಅಂತ ಏನಿರ್ತದೋ ಅದನ್ನ ಒಂದು ಶುದ್ಧೀಕರಣ ಮಾಡಿ ಮರುಬಳಕೆ ಮಾಡಬೇಕು ಅನ್ನುವಂಥದ್ದು. ಅದು ಕೂಡ ಇತ್ತೀಚಿನ ದಿನಗಳಲ್ಲಿ ಬಹಳ ಒಂದು ಪ್ರಚಲಿತದಲ್ಲಿ ಉಂಟು. ಯಾಕಂತ ಹೇಳಿದ್ರೆ, ತ್ಯಾಜ್ಯ ನೀರನ್ನು ಬಳಸಿ ಪುನಃ ಬೇರೆ ನಮ್ಮ ಕೆಲವು ವ್ಯವಸ್ಥೆಗಳಿಗೆಲ್ಲ ಉಪಯೋಗಿಸಬಹುದು ಅನ್ನುವಂಥದ್ದು. ಚಿಕ್ಕ ಚಿಕ್ಕ ಕೈತೋಟಗಳಿಗೂ ಕೂಡ ಅದನ್ನ ಉಪಯೋಗಿಸಿ ಗಿಡಗಳನ್ನು ಬೆಳೆಸಬಹುದು ಅಂತದ್ದೆಲ್ಲ ಒಂದು ವಿಷಯ ಉಂಟು. ಈಗ ಕೈತೋಟ ಅಂದ ತಕ್ಷಣ ರತ್ನಕ್ಕ ಯೋಚನೆ ಮಾಡ್ತಾ ಇದ್ದು, ಮೊದಲೆಲ್ಲ ಗುಬ್ಬಚ್ಚಿಗಳು ಬರ್ತಾ ಇದ್ವಲ್ಲ, ಈ ಗುಬ್ಬಚ್ಚಿಗಳೆಲ್ಲ ಎಲ್ಲಿ ಹೋದ್ ಅಂತ. ನಿಜ, ಈಗ ಕಾಣ್ತಾನೇ ಇಲ್ಲ. ನಮ್ಮ ಮಾಡಲ್ಲಿ ಗೂಡು ಕಟ್ತಾ ಇತ್ತು ಸುರೇಶಣ್ಣ, ಈಗ ಅಂತಹ ಗುಬ್ಬಚ್ಚಿಗಳನ್ನ ಕಾಣ್ಲಿಕ್ಕೆ ಇಲ್ಲ. ಅಪರೂಪಕ್ಕೆ ಎಲ್ಲಾದ್ರೂ ಪೇಟೆಯಲ್ಲಿ ಒಂದು ಹೋಟೆಲ್ಗಳಲ್ಲೋ ಎಲ್ಲಾದ್ರೂ ಕಂಡ್ರೆ ಪುಣ್ಯ. ಈಗಿನ ಮಕ್ಕಳಿಗೆ ಗುಬ್ಬಚ್ಚಿ ಹೇಗೆ ಅಂತ ಬರೀ ಚಿತ್ರದಲ್ಲೇ ತೋರಿಸ್ಬೇಕಷ್ಟೇ, ಅಂತಹ ಸ್ಥಿತಿ ಬಂದಿದೆ ಈಗ. ಯಾಕಂದ್ರೆ ಒಂದು ಮನೆ ಅಂತ ಹೇಳಿದ್ರೆ ಗುಬ್ಬಚ್ಚಿ ಇರಲೇಬೇಕು ಅಂತ ಒಂದು ಲೆಕ್ಕ. ಈಗ ಗುಬ್ಬಚ್ಚಿ ಅಂತಹ ಕೆಲವು ಪಕ್ಷಿಗಳೆಲ್ಲ ಬಹಳ ಕಮ್ಮಿ ಆಗಿದ್ದಾವೆ. ಅಂತೂ ಈ ಸಣ್ಣ ಪುಟ್ಟ ಹಕ್ಕಿಗಳು ಅಂತ ಅನಿಸಿದ್ರು ಕೂಡ ಅವುಗಳನ್ನ ನಮ್ಮ ಮನೆ ಸುತ್ತಮುತ್ತ ಒಂದಷ್ಟು ಹೂ ಗಿಡಗಳನ್ನ ಒಂದಷ್ಟು ಹಣ್ಣಿನ ಗಿಡಗಳನ್ನ ಹಾಕೊಂಡ್ರೆ ಈ ಹಕ್ಕಿಗಳು ಕೂಡ ಸಲೀಸಾಗಿ ಬರ್ತವೆ. ಅವುಗಳಿಗೆ ಕುಡಿಯುವುದಕ್ಕೆ ಒಂದು ಸ್ವಲ್ಪ ಮಟ್ಟಿನ ಒಂದು ನೀರಿನ ಒಂದು ಅವಕಾಶವನ್ನು ಮಾಡಿ ಕೊಟ್ರೆ ಅವುಗಳು ಕೂಡ ಬರ್ತವೆ ಅಂತ. ಅದೇ ನಾನು ಕೆಲವು ಕಡೆ ಕೇಳಿದೆ, ಈಗ ಈ ಬೇಸಿಗೆಯಲ್ಲಿ ಸಣ್ಣ ಸಣ್ಣ ಹಕ್ಕಿಗಳಿಗೆ ನೀರೇ ಸಿಗುವುದಿಲ್ಲ, ಅದಕ್ಕಾಗಿ ಬಾಟ್ಲಿಗಳಲ್ಲೋ ಅಥವಾ ಮಣ್ಣಿನ ಪಾತ್ರೆಯಲ್ಲೋ ಎಲ್ಲಾದ್ರೂ ನಾವು ನೀರು ಇಟ್ಟು ಬಿಟ್ರೆ ಅದರಿಂದ ನೀರು ಕುಡಿಯುತ್ತೇವೆ. ಅದೊಂದು ಒಳ್ಳೆ ಕೆಲಸ ನಾವು ಮಾಡುವಂತದ್ದು. ಹಾಗೆ ಈ ಪರಿಸರವನ್ನ ನಾವು ಕಾಪಾಡುವ ನಿಟ್ಟಿನಲ್ಲಿ ಇಂತಹ ಕೆಲವು ವಿಷಯಗಳನ್ನ ಮಾಡಬೇಕು. ಯಾಕಂತ ಹೇಳಿದ್ರೆ ಕೆಲವು ಪ್ರಾಣಿ ವರ್ಗಗಳೇ ಕಾಣೆ ಆಗ್ತಾ ಇರುವಂತಹ ಒಂದು ಸಂದರ್ಭ ಈಗ. ಯಾವುದು ನಮ್ಮ ಅಳಿವಿನ ಅಂಚಿನಲ್ಲಿರುವಂತಹ ಪ್ರಾಣಿಗಳು ಅಂತ ಹೇಳಿ ನಾವು ಪೇಪರಲ್ಲಿ ಅಲ್ಲಿ ಎಲ್ಲ ಓದ್ತೇವೆ. ಅವುಗಳನ್ನು ಕೂಡ ಒಂದು ರೀತಿಯಲ್ಲಿ ನಾವು ಕಾಪಾಡದಿದ್ದರೆ ಮುಂದಿನ ಜನಾಂಗಕ್ಕೆ ಅವು ಹೇಗೆ ಇರ್ತವೆ ಅಂತ ತಿಳಿಯುವುದಿಲ್ಲ. ಮತ್ತೇನು ನಮ್ಮ ಒಂದು ಜೀವನದ ಭಾಗ ಕೂಡ ಅಲ್ಲಿ ಅಳೆದು ಹೋದಾಗೆ ಅದು. ಅಂದರೆ ಈ ಜೀವ ವೈವಿಧ್ಯತೆ ಅನ್ನುವಂಥದ್ದು ಬಹುಶಃ ನಿಸರ್ಗದಲ್ಲಿ ಇರಬೇಕು, ಅದು ಇಲ್ಲದೆ ಹೋದರೆ ಒಂದು ರೀತಿಯ ಅಸಮತೋಲನ ಉಂಟಾಗ್ತದೆ ಅಂತ. ಹೌದು, ಅದೇ ಅದಕ್ಕಾಗಿ ಈ ಪರಿಸರದವನ್ನು ಉಳಿಸಬೇಕು ಅನ್ನುವಂಥದ್ದು. ಪರಿಸರ ಅನ್ನೋದು ನಮಗೆ ಮಾತ್ರ ಅಲ್ಲ ಅಂತ. ಇದೇ ವಿಷಯವನ್ನು ನಾವು ಬೇರೆ ಬೇರೆ ಕ್ಷೇತ್ರಕ್ಕೂ ಕೂಡ ಅಳವಡಿಸಬಹುದು. ಈಗ ಹಳೆಯದಲ್ಲೆಲ್ಲ ನಾವು ಆಟ ನೋಡಲಿಕ್ಕೆ ಅಂತ ಹೋಗ್ತಾ ಇದ್ವಿ, ಆಮೇಲೆ ನಾಟಕ ನೋಡಲಿಕ್ಕೆ ಅಂತ ಹೋಗ್ತಾ ಇದ್ವಿ. ಈಗ ನಾಡಿದ್ದೇನು 27ನೇ ತಾರೀಕು ವಿಶ್ವ ರಂಗಭೂಮಿ ದಿನ ಅಂತ ಆಚರಣೆ ಬರ್ತಾ ಇದೆ. ನಮ್ಮ ಊರಿನಲ್ಲಿ ನಾಟಕಗಳು ಅಷ್ಟಾಗಿ ನಡೆಯುವುದಿಲ್ಲ, ಆದರೂ ಕೂಡ ಈಗ ಘಟ್ಟ ಪ್ರದೇಶ ಅಂತ ಹೇಳ್ತೀವಲ್ಲ ಅಂತ ಬಯಲು ಪ್ರದೇಶದಲ್ಲಿ ನಾಟಕಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ, ಅಲ್ಲಿ ಯಕ್ಷಗಾನ ಕಡಿಮೆ ಇರುವಂತ. ಹೌದು ಹೌದು, ಅದೇ ಈ ರಂಗಭೂಮಿ ಅಂದ್ರೆ ನಾಟಕವನ್ನು ಸ್ಟೇಜ್ ಅಲ್ಲಿ ನೋಡುದು ಅಂತ ಹೇಳಿದ್ರೆ ಅದೊಂದು ಬೇರೆ ಅನುಭವ. ಈಗ ನಾವು ಟಿವಿಯಲ್ಲಿ ನೋಡಬಹುದು, ಮೊಬೈಲ್ ಅಲ್ಲಿ ನೋಡಬಹುದು, ಆದ್ರೆ ಅದು ಯಕ್ಷಗಾನವನ್ನು ಹಾಗೆ ಹೇಳಬಹುದೇನೋ. ನೇರವಾಗಿ ನಾವು ಆ ರಂಗದ ಎದುರು ಕೂತು ನೋಡ್ತೇವಲ್ಲ ಸುರೇಶಣ್ಣ, ಅದರ ಅನುಭವಗಳು, ಆ ನೆರಳು ಬೆಳಕಿನ ಒಂದು ಸಂಯೋಜನೆ ಇರಬಹುದು, ಎಲ್ಲವೂ ಕೂಡ ನೇರವಾಗಿ ನೋಡುದು ಬೇರೆ ಅಥವಾ ಈ ರೆಕಾರ್ಡ್ ಮಾಡಿ ನಂತರ ಅದನ್ನ ಪ್ರಸಾರ ಮಾಡುದು ಅದು ಬೇರೆ ಇರ್ತದೆ, ಅದು ಮಾಧ್ಯಮವೇ ಬೇರೆ. ಹೌದು ಹೌದು. ಮತ್ತೆ ಸುರೇಶಣ್ಣ, ಈಗ 3 ತಲೆಮಾರು ಅಥವಾ 4-5 ತಲೆಮಾರಿನ ಒಂದು ಕಥೆಗಳನ್ನ 1/2 ಗಂಟೆ 1 ಗಂಟೆಯ ನಾಟಕದಲ್ಲಿ ಪೋಣಿಸುವುದಕ್ಕೆ ಸಾಧ್ಯ ಆಗ್ತದೆ ಅಂತ. ಹೌದು ಹೌದು. ಇಲ್ಲಾಂದ್ರೆ ನಾವು ಈಗ ಕಾದಂಬರಿಯನ್ನು ಅಥವಾ ಒಂದು ಸಿನಿಮಾವನ್ನು ನೋಡಬೇಕಿದ್ರೆ ಎಷ್ಟು ಸಮಯ ಬೇಕು. ಹೌದು. ಅದರ ಜೊತೆಗೆ ಕಡಿಮೆ ಆಗಿದೆ ಆದರೂ ಕೂಡ ನಮ್ಮ ತುಳು ನಾಟಕಗಳು ಬಹಳ ಪ್ರಚಾರದಲ್ಲಿದ್ದಾವೆ. ನಮ್ಮ ಈ ಕರಾವಳಿ ಜಿಲ್ಲೆಗಳಲ್ಲಿ ಒಂದು 50-60 ತಂಡಗಳಿದ್ದಾವೆ ಅಂತ ಹೇಳ್ತಾರೆ ತುಳು ನಾಟಕ. ಅಷ್ಟು ತಂಡಗಳು ಇರಬೇಕಿದ್ರೆ ಅವರಿಗೆ ಅವಕಾಶಗಳು ಸ್ವಲ್ಪ ಆದರೂ ಇರಲೇಬೇಕಲ್ಲ. ಅದರಿಂದ ತೀರಾ ಅದು ಕಡೆಗಣಿಸಲ್ಪಡಲಿಲ್ಲ. ನಾವು ಸ್ವಲ್ಪ ಮಟ್ಟಿಗೆ ನಮ್ಮ ಮುಂದಿನ ಹುಡುಗರನ್ನು ಕೂಡ ಅದರ ಕಡೆಗೆ ಒಲವು ತೋರುವ ಹಾಗೆ ಮಾಡಬೇಕಾದ್ರು ಮುಖ್ಯ ಅಂತ. ರತ್ನಾಕ, ಏನು ವಿಶ್ವ ಜಲ ದಿನ ಸುರೇಶ ನೆನಪು ಮಾಡ್ಕೊಳ್ತಾ ಇದ್ದೀನಿ, ಅದು ಸ್ವಲ್ಪ ಬಣ್ಣದ ನೀರಾದ್ರೆ ಒಳ್ಳೇದು. ಹೌದು ಹೌದು, ಬಣ್ಣದ ನೀರೇ ರೆಡಿ ಮಾಡಿದ್ದೇನೆ ನಾನು, ಯಾಕಂದ್ರೆ ಬರುವಾಗ್ಲೂ ನೀವು ಹೇಳ್ತಾ ಇದ್ರಿ ಸೆಕೆ ಸೆಕೆ ಅಂತ. ಅಂದ್ರೆ ಇಲ್ಲಿ ಗಮನಿಸಬೇಕಾದ್ದೇನು ಅಂದ್ರೆ ಕೃತಕವಾದ ಯಾವುದೇ ಬಣ್ಣವನ್ನು ಬಳಕೆ ಮಾಡಬೇಡಿ, ಸಹಜವಾಗಿ ನೈಸರ್ಗಿಕವಾಗಿ ಸಿಗುವಂತಹ ಬಣ್ಣವನ್ನೇ ಉಪಯೋಗಿಸಿ ಅಂತ. ಅದನ್ನೇ ಮಾಡಿಟ್ಟಿದ್ದೇನೆ. ಈಗ ನಿಮಗೆ ಏನಾದ್ರೂ ನಿದ್ದೆ ಕೆಟ್ಟ, ಕೆಲಸ ಮಾಡಿಯ ಸುಸ್ತು ಅಥವಾ ಪಿತ್ತ ಏನಾದ್ರೂ ಇದ್ರು ಇದರಲ್ಲಿ ಕಡಿಮೆ ಆಗ್ತದೆ. ಪುನರ್ಪುಳಿ ಜ್ಯೂಸ್ ಮಾಡಿಟ್ಟಿದ್ದೇನೆ, ಅದಕ್ಕೆ ಬಣ್ಣವೂ ಇದೆ ರುಚಿಯೂ ಇದೆ. ಒಳ್ಳೇದು. ಮಾತು ಮಲ್ಲಿಗೆ ಕೌಟುಂಬಿಕ ಸಂಭಾಷಣೆ ಕೇಳಿದಿರಿ. ಭಾಗವಹಿಸಿದವರು ಟಿಎಸ್ ಪ್ರಸಾದ್, ಸೂರ್ಯನಾರಾಯಣ ಭಟ್ ಪಿಎಸ್ ಹಾಗೂ ಗಂಗಾರತ್ನ ಮುಗುಳಿ. ವಾವ್, ಹೊಸ ಫ್ರಿಜ್, ಹೊಸ ಡಿಶ್ ವಾಷರ್, ಹೊಸ ಸ್ಮಾರ್ಟ್ ಫೋನ್, ಹೊಸ ಎಸಿ, ಹೊಸ ಎಲ್ಇಡಿ ಟಿವಿ ಕೂಡ. ಏನು ನೀವಿಬ್ರು ಲಾಟ್ರಿ ಗೆದ್ಬಿಟ್ರ ಏನ್ ಕತೆ? ಅಯ್ಯೋ ಇಲ್ಲ ಇಲ್ಲ, ಹರ್ಷೋತ್ಸವಕ್ಕೆ ಹೋಗಿದ್ವಿ ಅಷ್ಟೇ. ಮತ್ತೆ ಅಪ್ಗ್ರೇಡ್ ಮಾಡೋಣ ಅನ್ಕೊಂಡ್ವಿ. ಆಕರ್ಷಕ ಆಫರ್ಸ್, ಕ್ಯಾಶ್ ಬ್ಯಾಕ್, ಗಿಫ್ಟ್ಸ್, ಆನ್ ಸ್ಪಾಟ್ ಫೈನಾನ್ಸಿಂಗ್ ಮತ್ತು ಇಎಂಐಸ್. ನಮ್ಗೆ ಇಷ್ಟ ಇರೋ ಪ್ರಾಡಕ್ಟ್ ಕೊಂಡ್ಕೊಳ್ಳೋದು ತುಂಬಾನೇ ಈಸಿ. ಹರ್ಷೋತ್ಸವ ದ ವರ್ಲ್ಡ್ ಕ್ಲಾಸ್ ಶಾಪಿಂಗ್ ಫೆಸ್ಟಿವಲ್ ಈಗ ಶುರುವಾಗಿದೆ. ಬಹಳಷ್ಟು ಪ್ರಾಡಕ್ಟ್ಸ್ ಮತ್ತು ಬ್ರ್ಯಾಂಡ್ಸ್ ಗಳಿಂದ ಆಯ್ಕೆ ಮಾಡಿ. ವಿಸಿಟ್ ಹರ್ಷ ನೌ. ಬನ್ರಿ ಹರ್ಷೋತ್ಸವಕ್ಕೆ ಹೋಗಿ ನಮ್ಮ ಮನೆನೂ ಟ್ರಾನ್ಸ್ಫಾರ್ಮ್ ಮಾಡೋಣ. ಬಾಕಿ ಎಲ್ಲವೂ ಆಮೇಲೆ ನನ್ ಮಾತು ಕೇಳು ಈಗಲೇ. ಲೈಫ್ನ ಅಂಕುಡೊಂಕು ರೋಡಲ್ಲಿ ಆಯ್ಕೆ ಇರುತ್ತೆ ಪ್ರತಿ ತಿರುವಲ್ಲಿ, ಆದ್ರೆ ನಮಗ್ ಯಾವುದೇ ಚಿಂತೆ ಇಲ್ಲ ರೀ, ಆದ್ರೆ ನಮಗ್ ಯಾವುದೇ ಚಿಂತೆ ಇಲ್ಲ ರೀ. ಸ್ಮಾರ್ಟ್ ಜನರ ಪ್ರಯೋರಿಟಿ ಕ್ಲಿಯರ್ ಇದೆ, ಉಳಿದದ್ದೆಲ್ಲ ಆಮೇಲೆ. ಮೊದಲು LIC. ಗರ್ಭಿಣಿಯರೇ, ನಿಮಗೊಂದು ಸಿಹಿ ಸುದ್ದಿ. ಪ್ರತಿ ತಿಂಗಳು 9ನೇ ತಾರೀಕಿನಂದು ನಡೆಯುತ್ತಿದೆ ಪ್ರಧಾನಮಂತ್ರಿಗಳ ಸುರಕ್ಷಿತ ಮಾತೃತ್ವ ಅಭಿಯಾನ. ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ. ತೂಕ ಕಡಿಮೆ ಇರುವ ಮಗು ಜನಿಸಿದ್ದಲ್ಲಿ ಕಾಂಗರೂ ಮದರ್ ಕೇರ್ ಮೂಲಕ ಮಗುವನ್ನು ಕಾಪಾಡಬಹುದು. ಇದರಿಂದ ಮಗುವಿಗೆ ಬೆಚ್ಚನೆಯ ವಾತಾವರಣ ಕಲ್ಪಿಸಿ ಎದೆಹಾಲು ಕುಡಿಸುವಲ್ಲಿ ತಾಯಿ ಯಶಸ್ವಿಯಾಗುತ್ತಾಳೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಕಾರ್ಯಕರ್ತರು, ಆಶಾ ಕಾರ್ಯಕರ್ತೆಯರು ಅಥವಾ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ರೈತ ಬಂಧುಗಳೇ, ಈಗ ಮಿಶ್ರ ಕೃಷಿಯ ಅನುಭವದ ಕುರಿತು ಮೂಡುಬಿದ್ರೆಯ ಪುಚ್ಚಮೊಗರಿನ ಇಲಿಯಾಸ್ ಮೆಂಡೋನ್ಸಾ ಅವರೊಂದಿಗಿನ ಮಾತುಕತೆಯನ್ನು ಕೇಳೋಣ. ಇಲಿಯಾಸ್ ಮೆಂಡೋನ್ಸಾ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಕೃಷಿ ಬದುಕು ಹೇಗನ್ಸ್ತಾ ಇದೆ ನಿಮಗೆ? ಕೃಷಿ ಬದುಕು ನನಗೆ ಒಂದು ನೆಮ್ಮದಿಯ ಜೀವನ ತೆಗೆಯಲಿಕ್ಕೆ ಸಾಧ್ಯವಾಗುತ್ತದೆ, ಮತ್ತೆ ಅದರಲ್ಲಿ ನಮ್ಮ ಆರೋಗ್ಯವನ್ನು ಕಾಪಾಡಲಿಕ್ಕೆ ಮತ್ತು ನಮ್ಮ ಸಮಯವನ್ನು ಹಾಳು ಮಾಡದೆ ತೋಟದಲ್ಲಿ ತಿರುಗಿ ಎಲ್ಲ ಅದರ ಬಗ್ಗೆ ತಿಳಿದು ಅದಕ್ಕೆ ಏನು ಬೇಕು ಎಲ್ಲವನ್ನು ತೆಗೆದು ಒಳ್ಳೆಯ ಕೃಷಿ ಮಾಡಲಿಕ್ಕೆ ಉತ್ತೇಜನವೂ ಆಗ್ತದೆ ಮತ್ತು ನಮ್ಮ ಜೀವನಕ್ಕೂ ಆಧಾರವೂ ಆಗ್ತದೆ. ಈಗ ಸಾಮಾನ್ಯವಾಗಿ ಒಂದು ಕೃಷಿ ಜಮೀನು ಇದ್ದಂಥವರಿಗೆ ಬೇರೆ ಬೇರೆ ಸವಾಲುಗಳು ಕೂಡ ಎದುರಾಗ್ತವೆ. ನೀವು ಒಂದು ವರ್ಷವನ್ನ ತೆಗೆದುಕೊಂಡ್ರೆ ಏನೇನು ಸವಾಲುಗಳು ಕೃಷಿಯಲ್ಲಿ ಎದುರಿಸ್ತಾ ಇದೆ? ಕೃಷಿಯಲ್ಲಿ ಮೊದಲನೇದಾಗಿ ಹೇಳುವುದಾದ್ರೆ ಲೇಬರ್ ಸಮಸ್ಯೆ. ಕೃಷಿ ಕೆಲಸಕ್ಕೆ ಆಳುಗಳು ಸಿಗುವುದಿಲ್ಲ ಒಂದು ಸಮಸ್ಯೆ ಉಂಟು, ಮತ್ತು ಔಷಧಗಳನ್ನು ಸಿಂಪಡಿಸಲಿಕ್ಕೆ ಜನಗಳು ಸಿಗುವುದಿಲ್ಲ, ಮತ್ತೆ ಎಲ್ಲಾ ಕೆಲಸಗಳಿಗೆ ಜನಗಳ ತಾಪತ್ರೆ ಇದ್ದದ್ದೇ, ಮತ್ತು ರೋಗದ ಬಗ್ಗೆ ಮತ್ತೆ ಈ ಮಂಗಗಳ ಹಾವಳಿ ಅದರೆಲ್ಲ ಸಮಸ್ಯೆ ಉಂಟು. ಮತ್ತೆ ನಮ್ದು ತೋಟ ಸ್ವಲ್ಪ ಫಾರೆಸ್ಟ್ ಇದರ ಪಕ್ಕದಲ್ಲಿ ಇರುವುದರಿಂದ ಅದರ ಗಿಲ್ಲುಗಳನ್ನು ಕೊಂಬೆಗಳನ್ನು ಕಡ್ಲಿಕ್ಕೆ ಅವಳು ಬಿಡುದಿಲ್ಲ, ಅದೊಂದು ನೆರಳಿನ ಸಮಸ್ಯೆ ಒಂದು ಬದಿಯಲ್ಲಿ ಇರ್ತದೆ. ಹೌದು. ಈಗ ಅಡಿಕೆ ಕೃಷಿಯನ್ನ ಪ್ರಧಾನವಾಗಿ ನೀವು ಇಟ್ಕೊಂಡು ಮಾಡ್ತಾ ಇರುವಂತವ್ರು, ಈ ಅಡಿಕೆಯಲ್ಲಿ ಏನೇನು ಕೃಷಿ ಕ್ರಮವನ್ನ ಕೈಗೊಳ್ತೀರಿ? ಈಗ ಗೊಬ್ಬರ ನೀಡುವುದಾಗ್ಬೋದು ಅಥವಾ ಬೋರ್ಡ್ ಸಿಂಪರಣೆ ಆಗ್ಬೋದು, ಇದರ ಬಗ್ಗೆ ಹೇಳಿ. ಅಡಿಕೆ ನಾವು ಹೇಗೆ ಮಾಡುವುದಂದ್ರೆ, ಅಡಿಕೆ ಗಿಡಕ್ಕೆ ನಾವು ತೋಟದಲ್ಲಿ ಅಲ್ಲಲ್ಲಿ ಪ್ಲಾಸ್ಟಿಕ್ ಬ್ಯಾರಲ್ ಅನ್ನು ಇಡ್ತೇವೆ, ಅದಕ್ಕೆ ಸೆಗಣಿ ಹಾಕಿ ಗಂಜಳ ಹಾಕಿ ಅದನ್ನು ನಾವು ಒಂದು 7 ದಿನ ಅದನ್ನು ಜೀವಾಮೃತ ಮಾಡ್ತೀರಿ ನೀವು? ಹೌದು. ಸ್ವಲ್ಪ ವಿವರವಾಗಿ ಹೇಳಿ ಜೀವಾಮೃತ ಮಾಡುವುದು ಹೇಗೆ? ಜೀವಾಮೃತ ಮಾಡುವುದು ಹೇಗೆಂದ್ರೆ, ನಮ್ದು ನಿಜವಾಗಿ ಅದ ನಮ್ಮ ನಾಟಿ ದನ ಆಗ್ಬೇಕು, ಅದು ನನ್ನ ಹತ್ರ ನಾನು ಇದು ಜರ್ಸಿ ದನ ಇರುವುದರಿಂದ ನಾನು ಆ ದನದ್ದೇ ಸೆಗಣಿ ಆ ದನದ್ದೇ ಗಂಜಳ ಅದನ್ನು ಹಾಕಿ ಅದಕ್ಕೆ ಸ್ವಲ್ಪ ಒಂದು ಬೆಲ್ಲ ಹಾಕಿ, ಮತ್ತು ಈಗ ಬೆಲ್ಲದ್ದು ಮತ್ತೆ ರೇಟ್ ಜಾಸ್ತಿ ಆಗುತ್ತಂದ್ರೆ ನಾನು ಕಡಿಮೆ ಪ್ರಮಾಣದಲ್ಲಿ ಹಾಕ್ತೇನೆ. ಇದು ಹಾಕಿ ನಾನು ಕಡಲೆ ಇಟ್ಟು ಎಲ್ಲ ಇಲ್ಲಾದ್ರೂ ಹುರುಳಿ ಇಟ್ಟು ಹಾಕಿ ಅದನ್ನು ನಾನು ಕಲ್ಲಿಡಿ ಮಣ್ಣು ಕಲ್ಲಗಿಸಿ 7 ದಿನ ದಿನಕ್ಕೆ 3 ಸಲ ತಿರುಗಿಸಿ ಅದನ್ನು ಒಂದು 1.5-2 ಲೀಟರ್ ಅಷ್ಟು ನಾನು ಒಯ್ತಾ ಇದ್ದೇನೆ. ಅಂದ್ರೆ ಈಗ ವರ್ಷಕ್ಕೆ 1 ಸಾರಿ ಕೊಟ್ಟರೆ ಸಾಕು, ಪ್ರತಿ 2-3 ಸಾರಿ ಕೊಡ್ತಾ ಹೋಗುತ್ತೆ? ತಿಂಗಳಿಗೆ 1 ಸಾರಿ ಕೊಟ್ಟರೆ ಬಹಳ ಒಳ್ಳೇದು, ಇಲ್ಲವಾದ್ರೂ ಒಂದು 7-8 ಸಾರಿ ಆದ್ರೂ ಹೋಗ್ತಾ ಉಂಟು ನಮ್ದು ರೌಂಡ್. ಈಗ ಜೀವಾಮೃತ ಕೊಡುವುದರಿಂದ ಯಾವ ರೀತಿ ಒಂದು ಬದಲಾವಣೆ ಕಾಣ್ತಾ ಇದೆ ಗಿಡದಲ್ಲಿ? ಗಿಡದಲ್ಲಿ ಒಂದು ಹಸಿರು ಆಗ್ತದೆ, ಮತ್ತೆ ರೋಗ ಸ್ವಲ್ಪ ಕಡಿಮೆ, ಕಾಯಿ ಉದುರುವುದು ಕಡಿಮೆ ಅಷ್ಟೇ, ಮತ್ತೆ ಹೆಲ್ತಿ ಇರ್ತದೆ, ಆರೋಗ್ಯವಾಗಿರ್ತದೆ ಗಿಡಗಳು. ಈಗ ಬರೀ ಜೀವಾಮೃತ ಮಾತ್ರ ಕೊಟ್ಟರೆ ಸಾಕಾಗ್ತದೆ ಅಥವಾ ಬೇರೆ ಏನಾದರೂ ಗೊಬ್ಬರ ಕೊಡ್ತೀರಾ ಇದಕ್ಕೆ? ಮತ್ತೆ ನನ್ನ ಹತ್ರ ಅಂದ್ರೆ ಇದು ನಾಟಿ ಗೊಬ್ಬರ, ಅಟ್ಟಿ ಗೊಬ್ಬರ ನಾನು ಮಾಡ್ತೇನೆ, ಯಾಕಂದ್ರೆ ನಮ್ಮಲ್ಲಿ ಸೆಗಣಿ ಜಾಸ್ತಿ ಉಂಟು, ಅದರೆಲ್ಲ ಇದು ಸೆಗೆದು ಅದಕ್ಕೆ ಕಸ ಕಡ್ಡಿ ಎಲ್ಲ ತೆಗೆದು ಅದು ಸ್ವಲ್ಪ ಇದು ಮಾಡಿ ಕಾಂಪೋಸ್ಟ್ ಮಾಡ್ತೇನೆ, ಕಾಂಪೋಸ್ಟ್ ತರ ಹೌದು ಮಾಡಿ ಅದನ್ನೇ ಹಾಕೋದು. ಹೌದು. ವರ್ಷಕ್ಕೆ 1 ರೌಂಡ್ ಬರ್ತದ? ವರ್ಷಕ್ಕೆ 1 ಸಾರಿ ಬರ್ತದೆ, ಒಂದೊಂದು ಬುಟ್ಟಿ ಬರುವುದು. ಈಗ ಮಳೆಗಾಲದಲ್ಲಿ ಕೊಳೆ ರೋಗದ ನಿರ್ವಹಣೆ ಬಗ್ಗೆ ಹೇಳಿ. ಮಳೆಗಾಲದಲ್ಲಿ ನಾನು ಏನು ಮಾಡ್ತೇನೆ ಅಂದ್ರೆ, ಜೂನ್ ಮೊದಲ ವಾರದಲ್ಲಿ ಅದಕ್ಕೆ ನಾನು ಬೋರ್ಡೋ ಮಿಕ್ಸರ್ ಅನ್ನು ಹಾಕ್ತೇನೆ, ಇಲ್ಲವಾದ್ರೆ ಈಗ ನಮ್ದು ಒಂದು ಅಕೋಮಿನ್ ಎಂದು ಒಂದು ಟಾನಿಕ್ ಬಂದಿದೆ, 1 ಲೀಟರ್ ಅಕೋಮಿನ್ ಅನ್ನು 200 ಲೀಟರ್ ಬೇರಲಿಗೆ ಅದಕ್ಕೆ ಗಮ್ ಹಾಕಿ ಮಿಕ್ಸರ್ ಮಾಡಿ ಬಿಡ್ತೇನೆ, ಅದೊಂದು 70 ದಿನ ಅದಕ್ಕೆ ಬಾಳಿಕೆ ಉಂಟು. ಹೌದು. 70 ದಿನ ಬಾಳಿಕೆಯಿಂದ ಮತ್ತೆ 70 ದಿನದಲ್ಲಿ ನಾವು ತಯಾರಾಗಿರಬೇಕು ಇಲ್ಲಿ, 70 ದಿನದ ಒಳಗೆ ಇಲ್ಲ 90 ದಿನ ಅದಕ್ಕೆ ವಾಯ್ದೆ ಉಂಟು, ಆದ್ರೆ 70 ದಿನದೊಳಗೆ ನಾವು ಮತ್ತೊಮ್ಮೆ ಇದು ಬಿಟ್ರೆ ಯಾವುದು ಬೋರ್ಡೋ ಮಿಕ್ಸರ್ ಕೊಟ್ಟರೆ ನಮ್ಗೆ ಮತ್ತೆ ಅದರ ಅಗತ್ಯ ಇರುವುದಿಲ್ಲ, ವರ್ಷಕ್ಕೆ 2 ಸಾರಿ ನಾವು ಅದನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಉಂಟು. ಈಗ ಮಳೆಗಾಲದಲ್ಲಿಯೂ ಕೂಡ ಸಾಕಷ್ಟು ಏರುಪೇರಾಗುವುದನ್ನು ನೋಡ್ತೀವಿ, ಕೆಲವು ಸರಿ ಎಡೆಬಿಡದೆ 1 ವಾರ ಮಳೆ ಬರುತ್ತದೆ, ಮತ್ತೆ ಕೆಲವು ಸರಿ ಬಿಸಿಲು ಕಾಯ್ತದೆ, ಇಂಥದ್ರಿಂದಾಗಿ ಕೊಳೆ ರೋಗ ಜಾಸ್ತಿ ಆಗ್ತದ? ಮಳೆ ಜಾಸ್ತಿ ಬಂದ್ರೆ ಕೊಳೆ ರೋಗ ಜಾಸ್ತಿ ಆಗ್ತದೆ, ಬಿಸಿಲು ಸ್ವಲ್ಪ ಬಿದ್ರೆ ಅಷ್ಟು ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಮಳೆ ಮತ್ತು ಬಿಸಿಲು ಇದ್ರೆ ಜಾಸ್ತಿ ಕೊಳೆ ರೋಗ ಬರ್ತದೆ ಅಂತ ಹೇಳ್ತಾರೆ. ಆದ್ರೆ ಮಳೆ ನೀರು ನಿಂತ್ರೆ ತೋಟದಲ್ಲಿ ಕೊಳೆ ರೋಗ ಜಾಸ್ತಿ. ಹೌದು. ಅಂದ್ರೆ ತಗ್ಗು ಪ್ರದೇಶದಲ್ಲಿರುವ ಅಡಿಕೆ ತೋಟದಲ್ಲಿ ಸಮಸ್ಯೆ ಬರ್ತದೆ ನೀರು ನಿಲ್ಲುವ ಜಾಗದಲ್ಲಿ. ನಿಮ್ಮ ತೋಟ ಹೇಗಿದೆ? ನಮ್ಮ ತೋಟ ಗುಡ್ಡ ಪ್ರದೇಶ. ಹೌದು. ಆದ್ರೆ ಒಂದೊಂದು ಕಡೆ ಇದು ತಳ ಹೊಸರು ಅಂತ ಹೇಳ್ತಾರಲ್ಲ, ಅದು ಇದ್ದು ಸ್ವಲ್ಪ ನೀರು ನಿಲ್ಲುವ ಜಾಗ ಉಂಟು. ಹೌದು. ಮತ್ತೆ ನಾವು ಹೇಗಂದ್ರೆ ಜಾಸ್ತಿ ಇದು ಜಿ ಸಿ ಪಿ ಟಿ ಎಚ್ ಎಲ್ಲ ತಂದು ಲೆವೆಲ್ ಮಾಡಿ ಇಟ್ಟದ್ದು ಅಡಿಕೆ ಗಿಡ ಅಲ್ಲ ನಮ್ಮ ತೋಟ. ಪ್ರಾಕ್ಟಿಕಲ್ ಹೇಗೆ ಉಂಟು ಹಾಗೆ ನಾವು ಅದರಲ್ಲಿ ನೆಟ್ಟು ನೈಸರ್ಗಿಕವಾಗಿ ಏನು ಇಳಿಜಾರು ಅದರಲ್ಲೇ ಮಾಡಿ ಒಂದು ಅದಕ್ಕಂತ ನಾವು ಅದರಲ್ಲಿ ತೆಗೆದಿದ್ದು ಇದು ಅಲ್ಲದೆ ನಾವು ಅಡಿಕೆಯಿಂದಾಗಲಿ ನಮ್ಮ ತೋಟದ ಎಂತ ಕೃಷಿ ಇದು ಉಂಟಲ್ಲ ಆದಾಯದ್ದು ತೆಗೆದದ್ದು ಮಾತ್ರ ಅದಕ್ಕೆ ಮೊದಲು ಹಾಕಲಿಲ್ಲ ನಾವು, ಖಾಲಿ ಒಂದು ಗಿಡ ನಟ್ಟದ್ದು ಗುಂಡಿ ತೆಗೆದು ನಟ್ಟದ್ದು ಮಾತ್ರ. ಹೌದು. ಆಮೇಲೆ ಈಗ ಮಿಶ್ರ ಬೆಳೆಯಾಗಿ ನೀವು ಕಾಳು ಮೆಣಸನ್ನೆಲ್ಲ ಬೆಳಿತೀರಿ, ಅಡಿಕೆ ಮರಕ್ಕೆ ಹಾಕ್ತೀರಿ, ಇದರ ಬಗ್ಗೆ ಹೇಳಿ. ಕಾಳು ಮೆಣಸು ಏನಂದ್ರೆ ನನಗೆ ಒಂದು ಸಣ್ಣ ಸಾಧಾರಣ ಒಂದು 19-20 ವರ್ಷದ ಇರುವಾಗ ನಂದು ಒಂದು ಲೇಖನ ಓದಿದ್ದೆ ನಾನು, ನಿನಗೆ ಕೃಷಿ ಜಾಗ ಇದ್ದು ನೀನು ಬಡವನ ಅಂತ ಒಂದು ಪ್ರಶ್ನೆ ಬಂತು. ಆ ಪ್ರಶ್ನೆಗೆ ಉತ್ತರವೂ ಸಹ ಅವರೇ ಕೊಟ್ಟದ್ದು. ನಿನ್ನಲ್ಲಿ ಇರುವ ತೆಂಗು ಮರಗಳನ್ನು ನೋಡು, ಅಡಿಕೆ ಮರಗಳನ್ನು ನೋಡು, ಇದು ತೋಟದಲ್ಲಿ ಸೈಡ್ನಲ್ಲಿ ಇರುವ ಗಿಡ ಮರಗಳನ್ನು ನೋಡು ಅಂತ ಹೇಳಿದ್ರು. ಅದಕ್ಕೆ ನೀನು ಯಾಕೆ ನಡೋದಿಲ್ಲ ನಾವು ಪ್ರಶ್ನೆ ಅವರು ಮಾಡುವಾಗ ನನಗೆ ಉತ್ತೇಜನ ಆಯಿತು. ಮತ್ತೆ ನನ್ನ ಅಣ್ಣ ಅದು ಎಸ್ಟೇಟ್ ಕಾಫಿ ಎಸ್ಟೇಟ್ನಲ್ಲಿ ಕೆಲಸ ಮಾಡ್ತಿದ್ರು, ಅವರ ಹತ್ರ ಈ ಬಗ್ಗೆ ಹೇಳುವಾಗ ಅವರು ಸಹ ಉತ್ತೇಜನ ಕೊಟ್ಟರು. ಹಾಗೆ ನಾವು ಇದು ಕಾಳುಮೆಣಸು ಗಿಡಗಳನ್ನು ಬಳ್ಳಿಗಳನ್ನು ಎಲ್ಲಿಂದಲೂ ಕ್ರಯಕ್ಕೆ ತರದೆ ಕೇವಲ ಬಳ್ಳಿಯನ್ನು ತಂದು ಅದನ್ನು ನೆಟ್ಟು ಅದು ಅದಕ್ಕೆ ಅಡಿಕೆ ಮರಕ್ಕೆ ತೆಂಗಿನ ಮರಕ್ಕೆ ನಮ್ಮಲ್ಲಿ ಇದ್ದ ಕಾಡುಗಳಲ್ಲಿ ಪ್ರತಿಯೊಂದು ಮರಕ್ಕೆ ನಾವು ನೋಡ್ತಾ ಹೋಗ್ತೇವೆ ವರ್ಷ. ಸಾಮಾನ್ಯ ಎಷ್ಟು ಬುಡ ಆಗ್ಬಹುದು? ಈಗ ಬುಡ ಈಗ ಒಂದು 1,000 ಇರಬಹುದು. ಆದ್ರೆ ಏನಾಗ್ತದೆ ಅಂದ್ರೆ ವರ್ಷಕ್ಕೆ ಎಷ್ಟು ನಡ್ತೇವ ಅಷ್ಟೇ ಸಾಯ್ತಾ ಉಂಟು. ಹೌದು. ಆದ್ರೆ ನಾವು ನಡುವುದು ಮಾತ್ರ ಬಿಡುವುದಿಲ್ಲ. ಹೌದು. ಈಗ ಕಾಳು ಮೆಣಸಿನಲ್ಲಿ ಕೂಡ ಈ ಸೊರಗ ರೋಗ ಇದೆ, ಇದರಿಂದಾಗಿ ಸಾಯ್ತದೆ ಅಂತ. ಈಗ ಕಾಡು ಮರಗಳಿಗೆ ನೆಟ್ಟ ಮರಗಳಲ್ಲಿ ಜಾಸ್ತಿ ಸಾಯ್ತದೋ ಅಥವಾ ಅಡಿಕೆ ತೆಂಗಿನ ನೆಟ್ಟದ್ದು ಸಾಯ್ತದೆ? ಅಡಿಕೆ ಮರಕ್ಕೆ ನೆಟ್ಟದ್ರಲ್ಲಿ ಜಾಸ್ತಿ. ಅದ್ರಂದ್ರೆ ಇದು ನೀರಿನ ಅಂಶ ಅಲ್ಲಿ ಜಾಸ್ತಿ ನೀಳ್ತದೆ ಒಂದನೇದ್ದು. ಎರಡನೇದಾಗ ಜಾಸ್ತಿ ಮತ್ತೆ ನೆರಳು ಜಾಸ್ತಿ ಆಗ್ತದೆ ಮತ್ತೆ ಅದಕ್ಕೆ ಗೊಬ್ಬರ ಎಲ್ಲ ಜಾಸ್ತಿ ಬೀಳ್ತದೆ. ಹೌದು. ಇದಕ್ಕೆ ವರ್ಷಕ್ಕೆ ಒಮ್ಮೆ ಎಲ್ಲಿಯಾದ್ರೂ ಹಾಕಿದ್ರು ಆಯ್ತು, ಇಲ್ಲಾದ್ರೂ ಇಲ್ಲ ಕಾಡು ಮರಗಳಿಗೆ. ಹೌದು. ಇಳುವರಿ ಮಾತ್ರ ಅಲ್ಲಿ ಜಾಸ್ತಿ ಬರ್ತದೆ. ಹೌದು. ಕಾಡು ಮರಲ್ಲಿ ಕಡಿಮೆ. ಹೌದು, ಸ್ವಲ್ಪ ಕಡಿಮೆ. ಆಮೇಲೆ ತೆಂಗು ಕೃಷಿಯ ಬಗ್ಗೆ ಹೇಳಿ. ಈಗ ತೆಂಗಿನಲ್ಲಿಯೂ ಕೂಡ ಮಿಡಿ ಉದುರುವಂತಹದ್ದು ಮತ್ತೆ ಒಡೆಯುವಂತಹದ್ದು ಇಂತ ಸಮಸ್ಯೆ ಎಲ್ಲ ಬರೋದಿಲ್ವಾ? ನಾವು ತೆಂಗು ಹೆಚ್ಚಿನ ಇದು ಕೊಡುವುದಿಲ್ಲ ತೆಂಗಿಗೆ. ಮಂಗಗಳಿಗೆ ಬಿಡ್ತೀರಾ? ಮಂಗಗಳಿಗೆ ಬಿಡುವುದು ನಮಗೆ. ಅದರ ಇದು ಮಾತ್ರ ಇರುವುದು ಮಡಲು ಅಂತ ಹೇಳ್ತಾರಲ್ಲ, ಅದು ಮಾತ್ರ ಸಿಗುವುದು. ಮತ್ತೆ ನಮ್ಮ ಮನೆ ಹತ್ತಿರ 4 ತೆಂಗಿನ ಮರಗಳು ಇದ್ದಿದ್ರೆ ನನ್ನ ಖರ್ಚಿಗೆ ಸಾಕಾಗ್ತದೆ. ಅಲ್ಲದೆ ಈ ವರ್ಷವೇ ನಾನು ಎಲ್ಲಿ ಸ್ವಲ್ಪ ಸುಡು ಮದ್ದು ಎಲ್ಲ ತಂದು ಹೌದು ಅದಕ್ಕೆ ಬಿಡುವ ಒಂದು ಗನ್ ಎಲ್ಲ ತಕ್ಕೊಂಡು ಸ್ವಲ್ಪ ಈ ವರ್ಷ ನನಗೆ ಒಂದು 600-700 ಕಾಯಿಗಳನ್ನು ಸಿಗ್ಬಹುದು. ಸ್ವಲ್ಪ ಇದ್ರ ಬಗ್ಗೆ ಹೇಳಿ. ಈಗ ಮಂಗಗಳನ್ನು ಓಡಿಸುವುದು ಅಂದ್ರೆ ಹೇಗೆ, ಏನೇನು ಪ್ರಯತ್ನ ಪಟ್ರಿ? ಮಂಗಗಳನ್ನು ಓಡಿಸುವುದು ಹೇಗೆಂದ್ರೆ ಮಂಗಗಳು ಒಂದು ಬರುವ ಸಮಯ ನನಗೆ ಗೊತ್ತಾಗ ಅಂದಾಜಾಗ್ತದೆ. ಅದೊಂದು ಬೆಳಿಗ್ಗೆ 7 ಬರುವುದು. ಅದನ್ನು ಓಡಿಸಿದರೆ ಮತ್ತೆ ಒಂದು 4 ಬಿಟ್ಟು ಬರುವುದು ಸಾಧಾರಣ. ಹೌದು. ಅದನ್ನು ಬಿಟ್ಟು ಮತ್ತೆ ಅವರು ಸಾಯಂಕಾಲ ಬರುವುದು 3-1. ನಾವು ಅವರು ಬರುವ ಟೈಮಿಗೆ ಅಲ್ಲಿ ಇದ್ರೆ ಅದನ್ನು ಓಡಿಸ್ಲಿಕ್ಕೆ ಸುಲಭ. ಯಾಕೆಂದ್ರೆ ನಮ್ಮ ಸುಡುಮುದ್ದಿಗೆ ಅದು ಓಡ್ತದೆ. ಓಡಿದರೆ ಮತ್ತೆ ನಾವು ಏನ್ ಮಾಡ್ಬೋದು ಅಂದ್ರೆ ತೋಟದಿಂದ ಓಡಿಸುವುದು ಮತ್ತೆ ರೋಡಿನಿಂದ ಹೋಗಿ ಅಲ್ಲಿ ಮೇಲೆ ಹೋಗಿ ಅಲ್ಲಿ ಸಹ ಓಡಿಸುವುದು. ಅದರ ನಂತರ ಬರುವುದಿಲ್ಲ ಸಾಧಾರಣ ಒಂದು 2-3 ಬರುವುದಿಲ್ಲ. ಹೌದು. ಆದ್ರೆ ನಾವು ತೋಟಕ್ಕೆ ತಿರುಗಾಡಲೇಬೇಕು. ಹೌದು. ಈಗ ಕಾಡಿನಲ್ಲಿ ಅಥವಾ ಸುತ್ತಮುತ್ತ ರೋಡಿನಲ್ಲಿ ಆಗ್ಬೋದು ಈ ದೊಡ್ಡ ದೊಡ್ಡ ಮರಗಳು ಇರ್ತವೆ, ಹಲಸು ಆಗ್ಬೋದು, ಮಾವು ಆಗ್ಬೋದು, ಇವು ಹಣ್ಣಾಗುವ ಸಮಯದಲ್ಲಿ ಬಹುಶಃ ತೋಟಕ್ಕೆ ಬರಲಿಕ್ಕೆ ಬರುವುದಿಲ್ಲ. ಹೌದು. ಸ್ವಲ್ಪ ಅಲ್ಲಿ ಖಾಲಿ ಆದ್ರೆ ತೋಟಕ್ಕೆ ಬರುತ್ತವೆ. ಈಗ ಏನು ಮಾಡಿದ್ದೇನೆ ಅಂದ್ರೆ ನಾನು ನಂದು ಈ ಹಲಸು ಬೀಜ ಮತ್ತೆ ನಮ್ಮ ಸೈಡಿನಲ್ಲಿ ಇದು ಅದು ಯಾವ್ದು ಹಿಂದಿದ್ದು ಅಂತ ಹೇಳ್ತಾರೆ. ಹೌದು. ಅದರ ಬೀಜ. ಹೌದು. ಅದನ್ನು ತೆಗೆದು ನಾನೀಗ ಕಾಡಲ್ಲಿ ಬಿಸಾಡ್ಲಿಕ್ಕೆ ಶುರು ಮಾಡಿದ್ದೇನೆ. ಯಾಕೆಂದ್ರೆ ಆ ಸಮಯದಲ್ಲಿ ಆದ್ರೂ ಇದಕ್ಕೆ ಬರದೇ ಇದ್ರೆ ನಮ್ಮ ಮೇಲೆ ಎಲ್ಲ ಫಾರೆಸ್ಟ್ ಕಾರ್ಡ್ ಬಿಸಾಡ್ತಾ ಇದ್ದೇನೆ ಈಗ. ಹೌದು. ಯಾಕಂದ್ರೆ ಈ ಮಂಗಗಳ ಬಾಧೆ ಜಾಸ್ತಿ ಆಗೋದಕ್ಕೆ ಏನ್ ಕಾರಣ ಇರಬಹುದು? ಅದು ಮಂಗಗಳು ಅಂದ್ರೆ ಜಾಸ್ತಿ ಆಯ್ತು, ಕಾಂಡಬಟ್ಟೆ ಜಾಸ್ತಿ ಆಯ್ತು. ಅದರ ಬಗ್ಗೆ ನನಗೆ ಗೊತ್ತಿಲ್ಲ ಹೇಗೆ ಅಂತ. ಅಂತೂ ಕಾಡಿನಲ್ಲಿ ತಿನ್ನುವುದಕ್ಕೆ ಏನು ಇಲ್ಲದಿದ್ರೆ ತೋಟಕ್ಕೆ ಬರ್ತವೆ. ಹೌದು. ಆಮೇಲೆ ಹೈನುಗಾರಿಕೆ ಹಸು ಸಾಕಣೆಯಲ್ಲಿಯೂ ಕೂಡ ನೀವು ತೊಡಗಿಸಿಕೊಂಡಿದ್ರಿ, ಇದರ ಬಗ್ಗೆ ಹೇಳಿ. ಹೈನುಗಾರಿಕೆ ನಮಗೆ ಒಂದು ರೈತರಿಗೆ ಒಂದು ಏನಂದ್ರೆ ನಮಗೆ ಒಳ್ಳೆ ಪೂರಕ ಆದಾಯ. ಯಾಕಂದ್ರೆ ಅದರಲ್ಲಿ ನಮಗೆ ಸೋಲು ಗೆಲುವು ಕಷ್ಟ ನಷ್ಟ ಎಲ್ಲವೂ ಉಂಟು, ಅಂದರೆ ಆದಾಯವೂ ಸಹ ಉಂಟು. ಅದಕ್ಕೆ ಮಾತ್ರ ತಾಳ್ಮೆ ಬೇಕು. ಹೌದು, ತಾಳ್ಮೆ ಬೇಕು. ಯಾಕಂದ್ರೆ ಇವತ್ತು 10 ಲೀಟರ್ 15 ಲೀಟರ್ ಹಾಲು ಕೊಟ್ಟರು, ಇನ್ನೊಂದು 3 ತಿಂಗಳಲ್ಲಿ ಅದು 5-6 ಇಳಿಯುತ್ತದೆ. ಮತ್ತೆ ಅದು ಗಬ್ಬ ನಿಲ್ಲುವ ಅದು ಸಮಸ್ಯೆ ಉಂಟು ಅದರಲ್ಲಿ ಆಗೋದು. ಹಾಗಂದ್ರೆ ಸ್ವಲ್ಪ ಕಷ್ಟ ನಷ್ಟ ಅದರಲ್ಲಿ ಇದ್ದದ್ದೇ, ಅದನ್ನು ಸಹಿಸಿಕೊಳ್ಳುವ ಸ್ಪೇಸನ್ಸ್ ಅವನ ಹತ್ರ ಇರಬೇಕು. ಈಗ ಇತ್ತೀಚಿನ ವರ್ಷಗಳಲ್ಲಿ ಹೈನುಗಾರಿಕೆಯಲ್ಲಿ ಕೃತಕ ಗರ್ಭಧಾರಣೆಯಲ್ಲಿ ಸಮಸ್ಯೆಗಳು ಎದುರಾಗ್ತವೆ ಅಂತ ಕೇಳಿದ್ವಿ, ಏನ್ ಕಾರಣ ಇರಬಹುದು? ಒಂದು ಹಿಂಡಿದ್ದು ಕಾರಣವಾಗಿರ್ಬಹುದು. ಮತ್ತೊಂದು ವಿಷಯ ಏನಂದ್ರೆ ಅದು ಈಗ ಮನೆಯವರೇ ಕೆಲಸ ಮಾಡುವುದರಿಂದ ಅದು ಬಂದದ್ದು ಕೆಲವರ ಸರಿ, ಕೆಲವೊಮ್ಮೆ ನಾವು ಒಮ್ಮೆ ನಾನು ಹೋಗುದು ನನ್ನ ಇಟ್ಟಿಗೆ ಬಂದದ್ದು ಗೊತ್ತಾಗುದಿಲ್ಲ. ಅದರಿಂದ ಅದರಲ್ಲಿ 3 ತರ ಉಂಟು. ಒಂದು ಮೂಕು ಬೆದೆ ಉಂಟು, ಒಂದು ಬೊಬ್ಬೆ ಹಾಕ್ತದೆ, ಮತ್ತೊಂದು ಇದು ಆಚೆ ಈಚೆ ಒಡ್ಡಾಡುದುಂಟು. ಹೌದು, ಇಲ್ಲ ಮೂಕು ಬೆದೆ ಇದ್ರೆ ಅದು ನಮಗೆ ಗೊತ್ತೇ ಆಗುದಿಲ್ಲ. ಹೌದು, ಅದು ಹೇಗೆ ಅದು ಡಿಸ್ಚಾರ್ಜ್ ಕೂಡ ಇಳಿಸದೆ ಅದು ಅದರ ಸಮಸ್ಯೆ ಒಂದು ಉಂಟು ನಮಗೆ. ಈಗ ಸರಿಯಾದ ಸಮಯಕ್ಕೆ ಕೃತಕ ಗರ್ಭಧಾರಣೆ ಮಾಡಿಸಿದ್ರೆ ಮಾತ್ರ ಯಶಸ್ವಿಯಾಗ್ತದೆ. ಈಗ ಸಾಂಪ್ರದಾಯಿಕವಾಗಿ ಒಂದಷ್ಟು ಹುರುಳಿ ಕೊಡುವಂತದ್ದು, ಬೇಯಿಸಿ ಕೊಡುವಂತದ್ದು ಇಂಥದ್ದೆಲ್ಲ ಮಾಡ್ತಾರಲ್ಲ, ಇದು ಹೀಟಿಗೆ ಬರ್ಲಿಕ್ಕೆ ಅನುಕೂಲ ಆಗ್ತದೆ ಅಂತ, ಅದನ್ನ ಈಗಲೂ ಮಾಡ್ತಾರ? ಹುರುಳಿ ಬೇಯಿಸಿ ಕೊಟ್ರೆ ಪ್ರಯೋಜನ ಇಲ್ಲ ದನಗಳಿಗೆ. ನೆನೆಸಿ ಅದನ್ನು ಮೊಳಕೆ ಬರಿಸಿ ಅದನ್ನು ಕಡಿದು 1-2 ಸುತ್ತು ಕಡಿದು ಕೊಟ್ರೆ ಅದು ಪ್ರಯೋಜನಕಾರಿ, ಅದರಲ್ಲಿ ನಿಲ್ಲುವ ಸಾಧ್ಯತೆ ಉಂಟು. ಹೌದು, 100%. ಮತ್ತೆ ಅದು ಕರು ಹಾಕುವ ಸಮಯದಲ್ಲಿ 9ನೇ ತಿಂಗಳಲ್ಲಿ ಅದು ಹಾಕಿದರೆ ಕರು ಒಳ್ಳೆಯ ರೀತಿ ಹಾಕಿ ಅದು ಗಂಜ ಮತ್ತೆ ಎಂತದ್ದು ಕಸ ಹಾಕುವುದು ಅದು ಕರೆಕ್ಟ್ ಟೈಮಿಗೆ ಆಗ್ತದೆ. ಹೌದು, ಮೇವಿನ ಬಗ್ಗೆ ಹೇಳಿ. ಇವುಗಳಿಗೆ ಕೊಡುವಂತಹ ಒಂದು ಮೇವು ಹಸಿರು ಮೇವು ಆಗ್ಬಹುದು ಅಥವಾ ಒಂದು ಬೈಹುಲ್ ಆಗ್ಬಹುದು, ಹಿಂಡಿ ಆಗ್ಬಹುದು. ನಾನೇನು ಮಾಡ್ತೇನೆ ಅಂದ್ರೆ ಬೆಳಿಗ್ಗೆ ನಾವು ಹಾಲು ಕರೆಯುವಾಗ 1.5 ಕೆಜಿ ದಷ್ಟು ಹಿಂಡಿ ಹಾಕುವುದು. ಮತ್ತೆ ನಮ್ಮ ಹತ್ರ ಬೇಕಾದಷ್ಟು ಈ ಹುಲ್ಲುಗಳನ್ನು ಬೆರಳಿಸಿದ್ದೇವೆ, ಈಗಿನ ತಳಿಯ ಹುಲ್ಲು ನೇಪಿಯರ್ ಮತ್ತೆ ಸಂಪೂರ್ಣ ಹುಲ್ಲನ್ನು ನಾವು ಬೆಳೆಸಿದ್ದೇವೆ. ಅದನ್ನು ಹಾಕಿ ನಾವು ಇದನ್ನು ಒಂದು 20-30 ಕೆಜಿ 35 ಕೆಜಿ ದಷ್ಟು ಹಾಕಿ ಅಷ್ಟೇ ನಮ್ದು ಬೇರೆ. ಮತ್ತೆ ಹುಲ್ಲು ಕಡಿಮೆ ಆದ್ರೆ ನಮ್ಮ ಅಡಿಕೆ ಹಾಳೆ ಹೌದು ಬಾಳೆ ಗಿಡ ಅದನ್ನೆಲ್ಲ ಹಾಕಿ ನಾವು ಇದು ಮಾಡ್ತೇವೆ. ಈ ಹಾಳೆಯನ್ನ ಕೊಚ್ಚಿ ಹಾಕ್ಬೇಕು ಹೇಗೆ? ಹಾಳೆಯ ಅದೊಂದು ಮೇಲ್ದ ಪ್ಲಾಸ್ಟಿಕ್ ಅನ್ನು ತೆಗಿಬೇಕು, ತೆಗೆದು ಸಿಗ್ಬೇಕು. ಮತ್ತೆ ಅದನ್ನು ನಮ್ದು ಚಾಪ್ ಕಟ್ರ್ ಮಿಷಿನ್ ಉಂಟು, ಅದಕ್ಕೆ ಹುಲ್ಲಿನೊಟ್ಟಿಗೆ ಕೊಡಬೇಕು. ಅದು ಮಿಕ್ಸ್ ಆಗ್ತದೆ ಸರಿ. ಹೌದು, ಅಂದ್ರೆ ಹಾಳೆಯ ಬಿಳಿ ಇದು ಸಿಪ್ಪೆಯನ್ನು ತೆಗೆಯುವ ಅಗತ್ಯ ಏನು? ಅಗತ್ಯ ಅಂದ್ರೆ ಅದು ಕರಗುದಿಲ್ಲ ಹೊಟ್ಟೆ ಒಳಗೆ. ಅದು ಆಗಿ ಜಾಸ್ತಿ ತಿಂದರೆ ಅದು ಒಮ್ಮೆ ಮತ್ತೆ ಅಜೀರ್ಣ ಆಗಿ ಅದು ಲೂಸ್ ಮೋಷನ್ ಎಲ್ಲ ಸಿಗೋ ಸಾಧ್ಯತೆ ಉಂಟು. ಆಮೇಲೆ ಈಗ ಚಿಕ್ಕ ಕರುವಿನ ಒಂದು ಪಾಲನೆ ಪೋಷಣೆ ಅಂದ್ರೆ ಏನ್ ಮಾಡ್ಬೇಕು, ಅವುಗಳನ್ನ ಜಾಗ್ರತೆ ಮಾಡೋದು ಹೇಗೆ? ಕರುಗಳು ಹಾಕಿದ ಮೇಲೆ ನಾವು 1 ತಿಂಗಳು ಬೆಳಿಗ್ಗೆ 2 ಲೀಟರ್ ಸಂಜೆ 2 ಲೀಟರ್ ಹಾಲು ಕೊಡ್ಬೇಕು, ಒಳ್ಳೆಯ ದನ ಆಗ್ಬೇಕಾದ್ರೆ ನಮ್ಗೆ. ಇಲ್ಲಾದ್ರೆ 1.5 ಮಾಮೂಲಿ ಕೊಡ್ಲೇಬೇಕು. ನಾವು 10 ದಿನದಲ್ಲಿ ಅದಕ್ಕೆ ಒಂದು ಹುಳದ್ದು ಮಾತ್ರ ಹಾಕ್ಬೇಕು. ಮತ್ತೆ ಈ ಹಾಲು 1 ತಿಂಗಳು 1.5-2 ಲೀಟರ್ ಬೆಳಿಗ್ಗೆ ಮತ್ತೆ ಸಂಜೆ 1.5-2 ಅಷ್ಟು. ಮತ್ತೊಂದು ತಿಂಗಳಲ್ಲಿ ಅದನ್ನು ಕಂಟಿನ್ಯೂ ಮಾಡಲೇಬೇಕು, 1.5 ಇಡಿಸಬಹುದು, 1.5-1.5. ಮತ್ತೆ 3ನೇ ತಿಂಗಳಲ್ಲಿ ಕೊಡಬೇಕು ನಾವು 1 ಲೀಟರ್. ಸಾಧಾರಣ ನಮಗೆ ಸೊಸೈಟಿಯ ಲೆಕ್ಕದಲ್ಲಿ ಒಂದು ದನಕ್ಕೆ ಕರುವಿಗೆ 3 ತಿಂಗಳಿಗೆ 8-9 ಸಾವಿರ ಖರ್ಚಾಗ್ತದೆ ಹಾಲಿನ ರೇಟ್ ಹಿಡಿದರೆ. ಅಷ್ಟು ತಾಗಿದರೆ ಅದೊಂದು 1 ವರ್ಷದಲ್ಲಿ ಅದು ಹೀಟಿಗೆ ಬರ್ತದೆ. ಹೌದು, 2ನೇ ವರ್ಷದಲ್ಲಿ ಅದು ದನ ಆಗ್ತದೆ. ನಾವು ಆ ಥರವೇ ಸಾಕೋತಾ ಬಂದಿದ್ದೀವಿ. ಆಮೇಲೆ ಈಗ ಈ ಕೆಚ್ಚಲು ಬಾವು ರೋಗ ಆಗ್ಬೋದು ಅಥವಾ ಒಂದು ಕಾಲುಬಾಯಿ ಜ್ವರ ಆಗ್ಬೋದು, ಇದರ ವಿರುದ್ಧ ಯಾವ ರೀತಿ ಲಸಿಕೆ ಕೊಡಿಸ್ತೀರಿ, ಏನೇನು ಕ್ರಮವನ್ನು ಕೈಗೊಳ್ತೀರಿ? ಕಾಲುಬಾಯಿ ಜ್ವರದ ಬಗ್ಗೆ ತುಂಬಾ ಈ ಕಡೆ ಇಷ್ಟರವರೆಗೆ ಆ ರೋಗ ಇರ್ತಿರ್ಲಿಲ್ಲ. ಕಳೆದ ವರ್ಷ ನಮ್ಮ ಈ ಸುತ್ತಮುತ್ತ ಬಂದು ಸ್ವಲ್ಪ ನಷ್ಟ ಆಗಿದೆ. ಹೌದು, ಯಾಕಂದ್ರೆ ಮುಂಚೆ ಇರಲಿಲ್ಲ. ಲಸಿಕೆಯನ್ನು ನಮ್ಮ ಸಂಘದಿಂದ ಹಾಕಿಸ್ತಾರೆ ವರ್ಷಕ್ಕೆ 2 ಸಾರಿ ಸಂಘದಿಂದ ಹಾಕಿಸ್ತಾರೆ. ಆದರೂ ನಮ್ಮ ನೆರೆಕೆರೆಯಲ್ಲಿ ಬಂದು ನಮ್ಮ ದನಗಳಿಗೆ ತಗಲಿ ಒಂದು ದನ ಸತ್ತು ಹೋಗಿದೆ ಕಳೆದ ವರ್ಷ. ಹಾಲು ಎಲ್ಲ ನಿಲ್ಲಾಗಿದೆ. ಹೌದು, 20-25 ಲೀಟರ್ ಹಾಲು ಇದ್ದ ಹಾಲು ಎಲ್ಲ ನಿಲ್ಲಾಗಿ ಒಂದು ಈ ವರ್ಷ ಅದರ ಇದು ಸಹ ಸರಿ ಇದಕ್ಕೆ ಬರಲಿಲ್ಲ. ಈಗ ಇರ್ತಾರ ಈ ಕೆಚ್ಚಲು ಬಾವು ಯಾವ ಕಾರಣಕ್ಕಾಗಿ ಬರ್ತದೆ ಮತ್ತೆ ಹೇಗೆ ನಿಯಂತ್ರಿಸಬಹುದು? ಕೆಚ್ಚಲು ಬಾವು ಬರುವುದು ಹೇಗಂದ್ರೆ ಹಾಲು ಉಳಿದರೆ ಮತ್ತೆ ಇದು ನಮ್ಮ ಹಟ್ಟಿ ಸ್ವಚ್ಛ ಇಲ್ಲದಿದ್ರೆ ಬರ್ತದೆ. ಅದೊಂದು ನಿವಾರಣೆ ಹೇಗಂದ್ರೆ ನಾವು ನೋಡ್ತಾ ಇರಬೇಕು ಒಂದು. ಎರಡನೇನದೆ ಅಂದ್ರೆ ನಾವು ಬಂದ ಮೇಲೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಅದಕ್ಕೆ ಟ್ರೀಟ್ಮೆಂಟ್ ಡಾಕ್ಟರ್ ಹತ್ರ ಕೇಳಿ ನೋವಿಂದು ಮಾತ್ರೆ ಮತ್ತೆ ಮುಳಾಮು ಮತ್ತೆ ಐಸ್ ಎಲ್ಲ ಇಟ್ಟು ಅದನ್ನು ಸ್ವಲ್ಪ ಇದು ಮಾಡ್ಬೋದು. ಮತ್ತು ಅದು ಅದರ ಹಾಲು ಹಾಳಾದ್ರೆ ಅದಕ್ಕೆ ಒಂದು ಟ್ಯೂಬ್ ಸಿಗ್ತದೆ, ಆ ಟ್ಯೂಬ್ ಅನ್ನು ಹಾಕಿ ಸರಿಪಡಿಸಬಹುದು. ಕೆಲವೊಮ್ಮೆ ಸರಿಪಡಿಸ್ಲಿಕ್ಕೆ ಆಗದೆ ಪೊಟ್ಟು ಆಗ್ತದೆ. ಹೌದು ಸರಿ. ಈಗ ಮಿಶ್ರ ಬೆಳೆಯಾಗಿ ನೀವು ಕೊಕ್ಕೋವನ್ನು ಕೂಡ ಬೆಳೀತಾ ಇದ್ರಿ, ಇದ್ರ ಬಗ್ಗೆ ಹೇಳಿ. ಕೊಕ್ಕೋ ಬೆಳೆಯು ಕೂಡ ಹಾಗೆ ನಮ್ಗೆ ಒಂದು ಮಂಗಗಳ ಕಾವಳಿ ಇದ್ದುದರಿಂದ ಅದರ ಬೆಳೆಯಲ್ಲಿ ಹೆಚ್ಚು ಲಾಭ ತೆಗೆಯಲಿಕ್ಕೆ ಆಗುದಿಲ್ಲ. ಆದ್ರೂ ನಮಗೆ ಒಂದು ವರ್ಷಕ್ಕೆ 20-25 ಸಾವಿರದಷ್ಟು ಕೊಕ್ಕೋ ಬೆಳೆ ಆಗ್ತದೆ. ಹೌದು, ಅದನ್ನು ನಾಟಿ ಮಾಡಿ 2-3 ವರ್ಷದಲ್ಲಿ 4 ವರ್ಷದಲ್ಲಿ ಇದು ಬರ್ತದೆ, ಫಸಲಿಗೆ ಬರ್ತದೆ. ನಾವು ಹೂ ಬಿಡುವಾಗ ಇದು ಅಕ್ಟೋಬರ್ ನವೆಂಬರ್ ನಲ್ಲಿ ಹೂ ಬಿಡ್ತದೆ. ಅಂದ್ರೆ ಹೂ ಬಿಡುವಾಗ ಸ್ವಲ್ಪ ಸೆಗಣಿ ಇದು ನಾವು ಇದಕ್ಕೆ ಹಾಕುವ ಎಲ್ಲ ಎಂತ ಅಡಿಕೆಗೆ ಹಾಕುವ ಎಲ್ಲ ಅದಕ್ಕೂ ಹಾಕ್ತೇವೆ. ಹೌದು, ಅದಕ್ಕೆ ಹಾಕುವುದರಿಂದ ಬೇರೆ ಏನು ನಾವು ಗೊಬ್ಬರ ಅದಕ್ಕಿಂತ ಏನು ಕೊಡುದಿಲ್ಲ. ಹೌದು, ಮತ್ತೆ ಸ್ಪ್ರೇ ಮಾಡ್ತೇವೆ ನಾವು ಮೈಲ್ ಸುತ್ತು ಎಲ್ಲ ಸ್ಪ್ರೇ ಮಾಡ್ಬೇಕು ಅಡಿಕೆ ಕೊಳೆ ರೋಗಕ್ಕೆ. ಹೌದು. ಆಮೇಲೆ ಈಗ ಈ ಕೊಕ್ಕೋದಲ್ಲಿಯೂ ಕೂಡ ಪ್ರೂನಿಂಗ್ ಮಾಡುವಂತಹದ್ದು ಅಥವಾ ಗಿಡ ಸವರುವಂತಹದ್ದು ಇದನ್ನು ಮಾಡ್ತೀರಾ? ಅದನ್ನು ನಮಗೆ ಮಾಡ್ತೇವೆ, ಆದ್ರೆ ಕಂಪ್ಲೀಟ್ ಆಗಿ ಆಗುದಿಲ್ಲ. ಯಾಕಂದ್ರೆ ನಮ್ದು ಸಮಸ್ಯೆ ನಮ್ದು ಆಳುಗಳು ಲೇಬರ್ ಪ್ರಾಬ್ಲಮ್ ಇರುವುದರಿಂದ ನಾವು ಮನೆಯವರಿಗೆ ಅಷ್ಟು ಆಗುದಿಲ್ಲ, ಹಾಗೆ ಆದಷ್ಟು ಮಾಡ್ತೇವೆ ನಾವು. ಹೌದು. ಕೊನೆಯ ಪ್ರಶ್ನೆ ಅಂತಂದ್ರೆ, ನೀವು ಕೃಷಿ ವಿಚಾರ ವಿನಿಮಯ ಕೇಂದ್ರದಲ್ಲಿ ಕೂಡ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ರಿ, ಇದರ ಒಂದು ಉಪಯೋಗವನ್ನು ಹೇಗೆ ಪಡ್ಕೊಳ್ತಾ ಇದ್ರಿ? ಅಂದ್ರೆ ನಮ್ಗೆ ಕೃಷಿ ವಿನಿಮಯ ಕೇಂದ್ರದಲ್ಲಿ ನಾನೊಂದು 3-4 ವರ್ಷದಿಂದ ಸದಸ್ಯರಾಗಿದ್ರಿಂದ ಅಲ್ಲಿ ಅಲ್ಲಿ ಒಳ್ಳೆ ಒಳ್ಳೆಯ ರೈತರು ಇದ್ದಾರೆ, ಅವರ ಮಾಹಿತಿಯನ್ನು ಕೊಡ್ತಾರೆ. ಒಂದು ಬೇರೆ ಬೇರೆ ತೋಟಗಳಿಗೆ ಹೋಗಿ ಅದನ್ನು ಹೇಗೆ ನಮ್ಮ ತೋಟದ ಕೆಲಸಗಳನ್ನು ಆಗಲಿ ನಮ್ಮ ಕೃಷಿಯ ಬಗ್ಗೆ ವಿಚಾರ ಮಾಡಿದ್ರಿಂದ ನಮಗೆ ತುಂಬ ಮಾಹಿತಿ ಸಿಕ್ಕಿದೆ. ಆದ್ದರಿಂದ ನಾನು ಆ ಸಂಘಕ್ಕೆ ಯಾವಾಗಲೂ ಭೇಟಿ ಕೊಡ್ತಾ ಇದ್ದೇನೆ ಮತ್ತು ಸಕ್ರಿಯವಾಗಿದ್ದೇನೆ. ಬಹಳ ಸಂತೋಷ ಇಲಿಯಸ್ ಮೆಂಡೋಸ್ ಅವರೇ, ಆ ವೈವಿಧ್ಯಮಯ ಕೃಷಿಯನ್ನು ನೀವು ಮಾಡ್ತಾ ಇದ್ರಿ, ನಿಮ್ಮ ಕೃಷಿ ಅನುಭವವನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಮಿಶ್ರ ಕೃಷಿ ಅನುಭವದ ಕುರಿತು ಮೂಡುಬಿದಿರೆ ಪುಚ್ಚಮಗುರುವಿನ ಇಲಿಯಾಸ್ ಮೆಂಡೋನ್ಸ್ ಅವರೊಂದಿಗಿನ ಮಾತುಕತೆಯನ್ನು ಕೇಳಿದಿರಿ. ನಮಸ್ಕಾರ, ನನ್ನ ಹೆಸರು ಧನಂಜಯಗೌಡ, ಕಾಡು ದೇವನಹಳ್ಳಿ ಶ್ರೀನಿವಾಸ ತಾಲೂಕು ಕೋಲಾರ ಜಿಲ್ಲೆ ಮಾಸ್ಯನಹಳ್ಳಿ ಪಂಚಾಯಿತಿ. ನಮ್ಮ ಜಮೀನಿನಲ್ಲಿ ಡ್ರಾಗನ್ ಫ್ರೂಟು 3600 ಸಸಿ ಐತೆ. ನರೇಗಾ ಇಲ್ಲದೇ ಇದ್ರೆ ಈ ಬೆಳೆ ಮಾಡೋಕೆ ಕಷ್ಟ ಆಗ್ತಾ ಇತ್ತು. ಇದು ನಮ್ಮ ದುಡಿಮೆ ಜೊತೆಗೆ ನರೇಗಾ ಇದ್ರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು, ಏನು ಬೆಳೆ ಆದರೂ ಮಾಡ್ಬೋದು. ತೋಟಗಾರಿಕೆ ಬೆಳೆ ಬೆಳೆಯಲು ನರೇಗಾ ಯೋಜನೆಯ ಪ್ರಯೋಜನ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಪ್ರಕಟಣೆ. ರೈತ ಮಿತ್ರರೇ, ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು: ಹಳೆ ಅಡಿಕೆ ಕ್ವಿಂಟಾಲ್ಗೆ 47,000-52,000 ರೂಪಾಯಿ, ಹೊಸ ಅಡಿಕೆ 38,000-45,000 ರೂಪಾಯಿ, ಕೋಕಾ ಕ್ವಿಂಟಾಲ್ಗೆ 25,000-35,000 ರೂಪಾಯಿ, ಸ್ಥಳೀಯ ಮಿಲ್ಲಿಂಗಿನ ಕೊಬ್ಬರಿ ಕ್ವಿಂಟಾಲ್ಗೆ 7,500-11,000 ರೂಪಾಯಿ, ಒಂದನೇ ವರ್ಗದ ತೆಂಗಿನಕಾಯಿ 1,018-20,000 ರೂಪಾಯಿ, ಎರಡನೇ ವರ್ಗದ್ದು 1,010,000-16,000 ರೂಪಾಯಿ, ಸ್ಥಳೀಯ ಗಿರಣಿಯ ಬೆಳ್ತಿಗೆ ಅಕ್ಕಿ ಕ್ವಿಂಟಾಲ್ಗೆ 2,000 ರೂಪಾಯಿಯಿಂದ 2,750 ರೂಪಾಯಿ, ಕಟ್ಸಾಂಬರ್ ಕ್ವಿಂಟಾಲ್ಗೆ 2,100-2,850 ರೂಪಾಯಿ, ಐಆರ್ಏಟ್ 2,550-2,850 ರೂಪಾಯಿ, ಆಮದು ಭತ್ತ ಕ್ವಿಂಟಾಲ್ಗೆ 1,700-1,800 ರೂಪಾಯಿ, ಆಮದು ಬೆಲ್ಲ ಹಳದಿ ಕ್ವಿಂಟಾಲ್ಗೆ 3,900-4,000 ರೂಪಾಯಿ, ಕೆಂಪು ಬೆಲ್ಲ 3,700-3,800 ರೂಪಾಯಿ, ಕಪ್ಪು ಬೆಲ್ಲ 3,900-4,000 ರೂಪಾಯಿ, ಆಮದು ಮೆಣಸು ಕ್ವಿಂಟಾಲ್ಗೆ 14,500-19,000 ರೂಪಾಯಿ, ಕಾಳುಮೆಣಸು ಕ್ವಿಂಟಾಲ್ಗೆ 47,000-51,000 ರೂಪಾಯಿ, ಕಚ್ಚಾ ಗೇರು ಬೀಜ ಕ್ವಿಂಟಾಲ್ಗೆ 8,300-10,500 ರೂಪಾಯಿ, ಮೈಸೂರು ಬಾಳೆ 2,000-2,400 ರೂಪಾಯಿ, ಗಾಳಿ 1,600-2,000